ವೃಂದಗಾನದಲ್ಲಿ ದೇಶಭಕ್ತಿ ಗೀತೆಗಳನ್ನು ಕೇಳಿದಿರಿ. ಇದು ಆಕಾಶವಾಣಿ ಕರ್ನಾಟಕ ಬೆಂಗಳೂರು ಮುಖ್ಯವಾಹಿನಿ. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಕೃಷಿ ರಂಗ. ರೈತ ಬಾಂಧವರಿಗೆಲ್ಲ ಕೃಷಿ ರಂಗ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಇಂದಿನ ಕೃಷಿ ರಂಗ ಕಾರ್ಯಕ್ರಮದಲ್ಲಿ ಕೃಷಿ ಉತ್ಪಾದನೆಯಲ್ಲಿ ಪೋಷಕಾಂಶ ನಿರ್ವಹಣೆ ಕುರಿತು ಬೆಂಗಳೂರು ಕೃಷಿ ವಿಶ್ವವಿದ್ಯಾಲಯದ ಮಣ್ಣು ವಿಜ್ಞಾನ ವಿಭಾಗದಲ್ಲಿ ಸಹಾಯಕ ಪ್ರಾಧ್ಯಾಪಕರಾದ ಡಾಕ್ಟರ್ ಬಿ ಮಮತಾ ಅವರೊಂದಿಗೆ ಸಂದರ್ಶನ ಪ್ರಸಾರವಾಗಲಿದೆ. ನಂತರ ಜನಪದ ಗೀತೆಯನ್ನು ಕೇಳಲಿದ್ದೀರಿ. ಮೊದಲಿಗೆ ಕೆಲವು ಪ್ರಕಟಣೆಗಳು. ಡಾಕ್ಟರ್ ಸಾಹೇಬ್ರ, ಮಗನಿಗೆ ಸಂಜೆ ಆಗ್ತಿದ್ದಂಗೆ ಏನು ಕಾಣೋದಿಲ್ಲ ಅಂತ ಹೇಳ್ತಾನ್ರಿ. ವಿಟಮಿನ್ ಎ ಕೊರತೆಯಿಂದ ಆಗಿರ್ಬೋದು. ಈಗ ಏನ್ ಮಾಡೋದು ಡಾಕ್ಟ್ರೆ? ಅಂದ ಹಾಗೆ ನಿಮ್ ಮಗ ಅಂಗನವಾಡಿಗೆ ಹೋಗ್ತಾನೇನ್ ಈಗ? ಕಳಿಸ್ತೀನಿ ಸಾಹೇಬ್ರೆ. ಅಂಗನವಾಡಿಲಿ 6 ತಿಂಗಳಿಗೊಮ್ಮೆ ಉಚಿತವಾಗಿ ಎ ಅನ್ನಾಂಗ ದ್ರಾವಣ ಕೊಡ್ತಾರೆ. ತಪ್ಪದೇ ಕೊಡಿಸ್ಬೇಕು ನೀವು, ಎಲ್ಲಾ ಸರಿ ಆಗುತ್ತೆ. ಸರ್ಕಾರಿ ಆಸ್ಪತ್ರೆಗಳು ಅಂಗನವಾಡಿಗಳಲ್ಲಿ 1-5 ವರ್ಷದ ಮಕ್ಕಳಿಗೆ ಪ್ರತಿ 6 ತಿಂಗಳಿಗೊಮ್ಮೆ ಉಚಿತವಾಗಿ ಎ ಅನ್ನಾಂಗ ದ್ರಾವಣ ನೀಡಲಾಗುತ್ತದೆ. ಪೋಷಕರು ತಪ್ಪದೇ ಎ ಅನ್ನಾಂಗ ದ್ರಾವಣ ಕುಡಿಸಿ ಮಕ್ಕಳನ್ನು ರಾತ್ರಿ ಕುರುಡು ರೋಗದಿಂದ ರಕ್ಷಿಸಿ. ಇದು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಪ್ರಕಟಣೆ. ನಾನು ತರಕಾರಿ ವ್ಯಾಪಾರಿ ರಮೇಶ್. ಸರಿಯಾದ ತೂಕದಿಂದ ಗ್ರಾಹಕರಿಗೆ ಖುಷಿ, ಹಾಗೆಯೇ ಸರಿಯಾದ ಸುರಕ್ಷೆಯಿಂದ ಕುಟುಂಬಕ್ಕೆ ಭವಿಷ್ಯದ ಚಿಂತೆಯಿಂದ ಮುಕ್ತಿ. ಅದಕ್ಕೆ ನನ್ ಮಾತು ಕೇಳಿ, ಇವತ್ತೇ ಸೇರ್ಕೊಳ್ಳಿ ಪ್ರಧಾನ ಮಂತ್ರಿ ಜೀವನ್ ಜ್ಯೋತಿ ಬೀಮಾ ಯೋಜನಾ ಜೊತೆ. ಪಡೆಯಿರಿ 2 ಲಕ್ಷ ರೂಪಾಯಿಯ ಜೀವ ವಿಮೆ ವರ್ಷಕ್ಕೆ 436 ರೂಪಾಯಿಯಲ್ಲಿ, ಮತ್ತು ಪ್ರಧಾನ ಮಂತ್ರಿ ಸುರಕ್ಷಾ ಬೀಮಾ ಯೋಜನಾ ಪಡೆಯಿರಿ 2 ಲಕ್ಷ ರೂಪಾಯಿಯ ದುರ್ಘಟನೆ ವಿಮೆ ವರ್ಷಕ್ಕೆ 20 ರೂಪಾಯಿಯಲ್ಲಿ. ಬುದ್ಧಿವಂತಿಕೆ ತೋರಿಸಿ, ಜವಾಬ್ದಾರಿ ನಿಭಾಯಿಸಿ. ಸಮೀಪದ ಬ್ಯಾಂಕ್ ಶಾಖೆ ಅಥವಾ ಪೋಸ್ಟ್ ಆಫೀಸ್ಗೆ ಹೋಗಿ ಈ ಯೋಜನೆಯಲ್ಲಿ ಪಾಲ್ಗೊಳ್ಳಿ. ನಮಸ್ಕಾರ ಡಾಕ್ಟರ್ ಮಮತಾ ಅವರೇ. ನಮಸ್ಕಾರ. ನಾವು ಈ ಕೃಷಿ ಉತ್ಪಾದನೆಯನ್ನು ಮಾಡುವಾಗ ನಮ್ಮ ಬೆಳೆಗಳಿಗೆ ನಾವು ಪೋಷಕಾಂಶಗಳನ್ನು ಪೂರೈಕೆ ಮಾಡಬೇಕಾಗತ್ತೆ. ತಾವು ಈ ಮಣ್ಣು ರಸಾಯನ ಶಾಸ್ತ್ರಜ್ಞರು ಹೇಳ್ತಾ ಇರ್ತೀರ, ಬೆಳೆ ಉತ್ಪಾದನೆಗೆ ವಿವಿಧ ಪೋಷಕಾಂಶಗಳ ಅಗತ್ಯ ಇದೆ ಅಂತ ಅಂದು, ತಾವಿವತ್ತು ಈ ಒಂದು ಸಸ್ಯ ಪೋಷಕಾಂಶಗಳು ಯಾವ್ಯಾವು, ಇವುಗಳು ಈ ಸಸ್ಯಗಳ ಬೆಳವಣಿಗೆಯಲ್ಲಿ ಬೆಳೆ ಉತ್ಪಾದನೆಯಲ್ಲಿ ಯಾವ ರೀತಿಯಾದಂಥ ಪಾತ್ರವನ್ನು ವಹಿಸ್ತವೆ ಅನ್ನತ್ತ ತಾವು ತಿಳಿಸ್ಕೊಡ್ಬೇಕು. ಮೊದಲಿಗೆ ಈ ಬೆಳೆ ಉತ್ಪಾದನೆಯಲ್ಲಿ ಸಸ್ಯ ಪೋಷಕಾಂಶಗಳ ಪ್ರಾಮುಖ್ಯತೆ ಏನು ಅಂತ ಸ್ವಲ್ಪ ತಿಳಿಸ್ತೀರಾ? ಸಸ್ಯಗಳು ಬೆಳೆದು ಅಭಿವೃದ್ಧಿಗೊಂಡು ತಮ್ಮ ಜೀವನ ಚಕ್ರವನ್ನು ಉತ್ತಮಗೊಳಿಸಲು ಬೆಳಕು, ಉಷ್ಣತೆ, ಗಾಳಿ ಜೊತೆಗೆ ಪೋಷಕಾಂಶಗಳ ಅವಶ್ಯಕತೆ ತುಂಬಾ ಇರುತ್ತೆ. ಯಾವುದೇ ಒಂದು ಬೆಳೆ ಚೆನ್ನಾಗಿ ಬೆಳೆದು ಗುಣಮಟ್ಟದ ಆರ್ಥಿಕ ಇಳುವರಿಯನ್ನು ಕೊಡಬೇಕಾದರೆ ಅದಕ್ಕೆ 17 ಪೋಷಕಾಂಶಗಳು ಮುಖ್ಯವಾಗಿದ್ದು ಅವುಗಳನ್ನು ನಾವು ಅವಶ್ಯಕ ಪೋಷಕಾಂಶಗಳು ಎಂದು ಕರೆಯಲಾಗುತ್ತದೆ. ಈಗ ನಾವು ಮನುಷ್ಯರಿಗೆ ಈ ಯಾವ ರೀತಿ ವಿವಿಧ ಪೋಷಕಾಂಶಗಳ ಅವಶ್ಯಕತೆ ಇದೆಯೋ ಅದೇ ರೀತಿ ಸಸ್ಯಗಳಿಗೂ ಸಹ ಆರೋಗ್ಯವಾಗಿ ಬೆಳೆದು ಅಭಿವೃದ್ಧಿಗೊಳ್ಳಲು ಅವಶ್ಯಕ ಪೋಷಕಾಂಶಗಳ ಅವಶ್ಯಕತೆ ಇರುತ್ತದೆ ಸರ್. ಇನ್ನು ಮುಖ್ಯವಾಗಿ ಈ ಬೆಳೆಗಳ ಉತ್ಪಾದನೆಗೆ ಬೇಕಾಗುವಂಥ ಅವಶ್ಯಕ ಸಸ್ಯ ಪೋಷಕಾಂಶಗಳು ಯಾವ್ಯಾವು ಅಂತೀರಿ? ಸರ್, ಈಗ ಅವಶ್ಯಕ ಪೋಷಕಾಂಶಗಳಂದ್ರೆ ಹಿಂದೆ 16 ಅಂತ ಹೇಳ್ತಿದ್ರು, ಈಗ 17 ಪೋಷಕಾಂಶಗಳು ಅಂತ ಹೇಳ್ತಾರೆ. ಇವು ಮುಖ್ಯವಾಗಿ ಯಾವಂದ್ರೆ ಇಂಗಾಲ, ಜಲಜನಕ, ಆಮ್ಲಜನಕ, ಸಾರಜನಕ, ರಂಜಕ, ಪೊಟ್ಯಾಶ್, ಸುಣ್ಣ, ಮೆಗ್ನೀಷಿಯಂ, ಗಂಧಕ, ಸತು, ತಾಮ್ರ, ಕಬ್ಬಿಣ, ಮ್ಯಾಂಗನೀಸ್, ಬೋರಾನ್, ಮಾಲಿಬ್ಡಿನಮ್, ಕ್ಲೋರಿನ್, ಈಗ ಹೊಸದಾಗಿ ನಿಕ್ಕಲ್ ಅಂತ ಸೇರಿಸಿದ್ದಾರೆ. ಈ ನಿಕ್ಕಲ್ನ ಪ್ರಾಮುಖ್ಯತೆ, ಇದು ಹೊಸದಾಗಿ ಸೇರ್ಪಡೆ ಆಗಿರೋ ಅವಶ್ಯಕ ಪೋಷಕಾಂಶ. ಇದು ಯಾಕೆ ನಿಕ್ಕಲ್ ತುಂಬಾನೇ ಅಗತ್ಯ ಗಿಡಗಳಿಗೆ ಅಥವಾ ಮಣ್ಣಿನಲ್ಲಿ ಅಂದ್ರೆ, ಇದು ಯೂರಿಯಸ್ ಎಂಬ ಕಿಣ್ವವನ್ನ ಬಿಡುಗಡೆ ಮಾಡುತ್ತೆ ಮಣ್ಣಿನಲ್ಲಿ. ಈ ಯೂರಿಯಸ್ ಕಿಣ್ವ ಯಾಕೆ ಬೇಕಂತಂದ್ರೆ, ಈಗ ರೈತರು ಹಾಕೋ ಯೂರಿಯಾನ ಅಮೋನಿಯಾ ರೂಪಕ್ಕೆ ಬದಲಾವಣೆ ಮಾಡಲು ಈ ಕಿಣ್ವದ ಅವಶ್ಯಕತೆ ತುಂಬಾ ಇರುತ್ತೆ. ಅದೇನಾದ್ರೂ ಬದಲಾವಣೆ ಯೂರಿಯಾದಿಂದ ಅಮೋನಿಯಾಗೆ ಬದಲಾಗ್ಲಿಲ್ಲ ಅಂದ್ರೆ, ಯೂರಿಯಾ ಈ ಗಿಡಗಳಲ್ಲೇ ಅತಿ ಹೆಚ್ಚು ಮಟ್ಟದಲ್ಲಿ ಶೇಖರಣೆಗೊಂಡು ವಿಷಕಾರಿಯಾಗೋ ಸಂಭವ ಇರುತ್ತೆ. ಆದ್ರಿಂದ ಈ ಬೆಳೆಗಳಿಗೆ ಸಾರಜನಕ ಪ್ರಧಾನ ಪೋಷಕಾಂಶ ಎಷ್ಟು ಮುಖ್ಯವೋ ಅದೇ ರೀತಿ ನಿಕ್ಕಲ್ ಅನ್ನೋ ಲಘು ಪೋಷಕಾಂಶ ಕೂಡ ಅಷ್ಟೇ ಮುಖ್ಯ ಆಗುತ್ತೆ ಸರ್ ಗಿಡಗಳಲ್ಲಿ. ಇನ್ನು ಮುಖ್ಯವಾಗಿ ಈ ಬೆಳೆ ಉತ್ಪಾದನೆಯಲ್ಲಿ ಅವಶ್ಯಕ ಪೋಷಕಾಂಶಗಳು ಎಷ್ಟು ಪ್ರಮಾಣದಲ್ಲಿ ಅಗತ್ಯವಿರುತ್ತೆ ಅಂತೀರಿ? ಗಿಡಗಳಿಗೆ ಬೇಕಾಗೋ ಪ್ರಮಾಣದ ಮೇಲೆ ಅದು ಅವಲಂಬಿತ ಆಗಿರುತ್ತೆ ಸರ್. ಈಗ ಬಹಳ ಮುಖ್ಯವಾಗಿ ಬಹಳ ಹೆಚ್ಚಿನ ಪ್ರಮಾಣದಲ್ಲಿ ಬೆಳೆಗಳಿಗೆ ಬೇಕಾಗಿರುವ ಪೋಷಕಾಂಶಗಳಂದ್ರೆ ಇಂಗಾಲ, ಜಲಜನಕ, ಆಮ್ಲಜನಕ ಅಂತೇಳಿ. ಇವುಗಳನ್ನು ಸಸ್ಯಗಳು ಗಾಳಿ ಮತ್ತೆ ನೀರಿಂದ ಪಡೆದುಕೊಳ್ಳುತ್ತೆ ಸರ್. ಇನ್ನು ಉಳಿದಿರೋ 14 ಪೋಷಕಾಂಶಗಳನ್ನ ಗಿಡಗಳು ಅಥವಾ ಸಸ್ಯಗಳು ಮಣ್ಣಿನಿಂದನೇ ತಗೊಬೇಕು. ಇದರಲ್ಲಿ 3 ತರ ಇದೆ ಅಂದ್ರೆ ಅದು ಗಿಡಗಳಿಗೆ ಬೇಕಾಗಿರುವ ಪ್ರಮಾಣದ ಮೇಲೆ ಈ ವಿಂಗಡಣೆ ಅವಲಂಬಿತವಾಗಿದೆ. ಮೊದಲನೇದಾಗಿ ಪ್ರಧಾನ ಪೋಷಕಾಂಶಗಳಂತ ಕರಿತೀವಿ, ಅದು ಹೆಚ್ಚು ಅಧಿಕ ಪ್ರಮಾಣದಲ್ಲಿ ಬೇಕಾಗುತ್ತೆ. ಎರಡನೇದು ದ್ವಿತೀಯ ಪೋಷಕಾಂಶಗಳಂತೇಳಿ, ಸುಣ್ಣ, ಮೆಗ್ನೀಷಿಯಂ, ಗಂಧಕನ ನಾವು ದ್ವಿತೀಯ ಪೋಷಕಾಂಶಗಳಂತ ಕರಿತೀವಿ. ಇದು ಮಧ್ಯಮ ಮೊತ್ತದಲ್ಲಿ ಬೇಕಾಗುತ್ತೆ. ಕಡಿಮೆ ಪ್ರಮಾಣದಲ್ಲಿ ಬೇಕಾಗಿರುವ ಲಘು ಪೋಷಕಾಂಶಗಳಂತ ಕರಿತೀವಿ. ಅವು ಸತ್ತು ಇರಬಹುದು, ಕಬ್ಬಿಣ, ಮ್ಯಾಂಗನೀಸ್, ತಾಮ್ರ, ಬೋರಾನ್, ಮಾಲಿಬ್ಡಿನಮ್, ಕ್ಲೋರಿನ್ ಮತ್ತೆ ನಿಕ್ಕಲ್ನ ನಾವು ಲಘು ಪೋಷಕಾಂಶಗಳಂತ ಕರಿತೀವಿ. ಇವು ಪ್ರಧಾನ ಮತ್ತೆ ನಾವು ಲಘು ಪೋಷಕಾಂಶಗಳಂತ ಹೇಳೋದು ಇವು ಬೇಕಾಗಿರೋ ಮೊತ್ತದ ಮೇಲೆ ಅಷ್ಟೇ ಸರ್. ಅಂದ್ರೆ ಈಗ ಅದು ಪ್ರಾಮುಖ್ಯತೆ ಇಲ್ಲ ಅಂತಾಳ. ಪ್ರಧಾನ ಪೋಷಕಾಂಶ ಎಷ್ಟು ಮುಖ್ಯವಾಗ ಗಿಡಗಳಿಗೆ, ಲಘು ಪೋಷಕಾಂಶ ಕೂಡ ಅಷ್ಟೇ ಮುಖ್ಯ ಆಗುತ್ತೆ. ಈಗ ಮುಖ್ಯವಾಗಿ ನಾವು ಪ್ರಧಾನ ಪೋಷಕಾಂಶಗಳಿಗೆ ಬಂದ್ರೆ ಸಾರಜನಕದ ಪಾತ್ರದ ಬಗ್ಗೆ ಸ್ವಲ್ಪ ಹೇಳ್ತೀರಾ? ಹಾ ಸರ್, ಈಗ ನಾನಾಗ್ಲೇ ಹೇಳ್ದಂಗೆ ಸಸ್ಯಗಳಿಗೆ ಅತಿ ಹೆಚ್ಚು ಪ್ರಮಾಣದಲ್ಲಿ ಬೇಕಾಗಿರೋದು ಅನ್ನೋದಕ್ಕೆ ನಾವು ಪ್ರಧಾನ ಪೋಷಕಾಂಶಗಳಂತೀವಿ. ಅದು ಸಾರಜನಕ ಇರ್ಬೋದು, ರಂಜಕ ಇರ್ಬೋದು, ಪೊಟಾಶ್ ಇರ್ಬೋದು. ಈಗ ನಮ್ಗೆಲ್ಲ ತಿಳಿದಿರೋ ಹಂಗೆ ಬೆಳೆ ಆರೋಗ್ಯಕರವಾಗಿ ಕಾಣ್ಬೇಕಂತಂದ್ರೆ ಎಲೆಗಳು ಹಸಿರಾಗಿರ್ಬೇಕು. ಈ ಹಸಿರು ಅಂಶ ಹೆಚ್ಚಿಸಲು ಬೆಳೆಗಳಿಗೆ ಸಾರಜನಕದ ಅವಶ್ಯಕತೆ ತುಂಬಾ ಇದೆ. ಜೊತೆಗೆ ಸಾರಜನಕವು ಬೆಳೆ ಶರೀರ ಬೆಳವಣಿಗೆ ಅಂತ ಕರಿತೀವಿ. ಆ ಉದ್ದವಾಗಿ ಬೆಳೆಯೋದಿರ್ಬೋದು, ಆ ವೆಜಿಟೇಟಿವ್ ಗ್ರೋತ್ ಅಂತಾರೆ ಇಂಗ್ಲಿಷ್ ಅಲ್ಲಿ, ಅದಕ್ಕೆ ಬೆಳೆ ಶರೀರ ಬೆಳವಣಿಗೆ. ಮತ್ತು ಕ್ಲೋರೋಫಿಲ್, ಆ ಹಸಿರು ಅಂಶ ನೀಡೋದಕ್ಕೆ ಕ್ಲೋರೋಫಿಲ್ ಅಂತ ಕರೀತಾರೆ. ಆ ಕ್ಲೋರೋಫಿಲ್ ಮತ್ತು ಪ್ರೋಟೀನ್ ಉತ್ಪಾದನೆಗೆ ಈ ಸಾರಜನಕ ಅವಶ್ಯಕತೆ ಇದೆ. ಮತ್ತೆ ಈ ಸಾರಜನಕ ಯಾವಾಗ ಗಿಡಗಳಿಗೆ ಹೆಚ್ಚು ಅನುಕೂಲ ಆಗುತ್ತೆ ಅಂದ್ರೆ ಬೇರೆ ಇತರ ಪೋಷಕಾಂಶಗಳ ಜೊತೆ ಒದಗಿಸಿದಾಗಷ್ಟೇ ಆ ಸಾರಜನಕದ ಪ್ರಾಮುಖ್ಯತೆ ಎದ್ದು ಕಾಣುತ್ತೆ. ಆದ್ರೆ ಇದರಲ್ಲಿ ಇನ್ನೊಂದೇನಂತಂದ್ರೆ ಅಧಿಕ ಸಾರಜನಕ ಪೂರೈಕೆಯಿಂದ ಮಧ್ಯಮ ಮಟ್ಟದಲ್ಲಿ ಅಷ್ಟೇ ನಾವು ಪೂರೈಸಬೇಕಾಗುತ್ತೆ. ಹೆಚ್ಚು ಪೂರೈಕೆ ಮಾಡಿದಾಗ ಕಾಳು ಬಲಿಯುವುದು ತಡವಾಗುತ್ತೆ, ಜೊತೆಗೆ ರಸವತ್ತಾಗಿ ರೋಗ ರುಜಿನಿಗಳಿಗೂ ಈಡಾಗೋ ಸಾಧ್ಯತೆ ಇರುತ್ತೆ. ಅದರಿಂದ ಗೊತ್ತಾದ ಪ್ರಮಾಣದಲ್ಲೇ ಪೂರೈಕೆ ಮಾಡಬೇಕಾಗುತ್ತೆ. ಇನ್ನೊಂದು ಪ್ರಧಾನ ಪೋಷಕಾಂಶ ಅಂತ ಅಂದ್ರೆ ರಂಜಕ ಅಂತ ಅಂದು, ಇದರ ಪಾತ್ರದ ಬಗ್ಗೆ ಸ್ವಲ್ಪ ಹೇಳ್ತೀರಾ? ಸರ್, ಇದು ಈಗ ನಾವು ಮನೆ ಕಟ್ಟಬೇಕಾದ್ರೆ ಪಾಯ ಎಷ್ಟು ಮುಖ್ಯವೋ ಅದೇ ರೀತಿ ಸಸ್ಯಗಳಿಗೆ ಬೇರು ಸಹ ಅಷ್ಟೇ ಮುಖ್ಯ. ಈ ಸಸ್ಯ ಬೇರುಗಳ ಬೆಳವಣಿಗೆಗೆ ರಂಜಕ ಹೆಚ್ಚು ಪೋಷಕವಾಗಿದೆ. ಜೊತೆಗೆ ಇದು ತೃಣಧಾನ್ಯ ಬೆಳೆಗಳು, ಈಗೆಲ್ಲ ಸಾಕಷ್ಟು ತೃಣಧಾನ್ಯಗಳು ಬರ್ತಿದೆ, ಅದರಲ್ಲಿ ಹೆಚ್ಚು ಕವಲು ಹೊಡೆಯಲು ಇದು ತುಂಬಾ ಸಹಾಯಕ ಸರ್. ಮತ್ತೆ ಈ ರಂಜಕ ಎಲೆ, ಕಾಂಡ ಮತ್ತೆ ಬೇರುಗಳನ್ನ ಗಟ್ಟಿ ಮಾಡೋದ್ರಿಂದ ಏನಾಗುತ್ತೆ ಅಂದ್ರೆ ಸಸ್ಯಗಳು ನೆಲಕ್ಕೆ ಬೀಳೋದಿಲ್ಲ. ಮತ್ತೆ ಇನ್ನೊಂದೇನಂದ್ರೆ ಇದು ಕಾಳು ಕಟ್ಟುವ ಕ್ರಿಯೆಯಲ್ಲಿ ಹೆಚ್ಚಿನ ಒಂದು ಪಾತ್ರ ನಿರ್ವಹಿಸುತ್ತೆ. ಇದು ಮುಖ್ಯವಾಗಿ ರಂಜಕದ ಪಾತ್ರ. ರಂಜಕದ ಪಾತ್ರ. ಇನ್ನು ಪೊಟ್ಯಾಶ್ ಕೂಡ ಬಹಳ ಮುಖ್ಯವಾದ ಒಂದು ಪ್ರಧಾನ ಪೋಷಕಾಂಶ, ಇದರ ಪಾತ್ರದ ಬಗ್ಗೆ ಸ್ವಲ್ಪ ಹೇಳ್ತೀರಾ? ಸರ್, ಪೊಟ್ಯಾಶ್ ತುಂಬಾನೇ ಮುಖ್ಯವಾದದ್ದು. ಮುಖ್ಯವಾಗಿ ಇದು ರೋಗ ನಿರೋಧಕತೆ ಶಕ್ತಿ ಜಾಸ್ತಿ ಮಾಡುತ್ತೆ ಬೆಳೆಗಳಿಗೆ. ಯಾವುದೇ ಒಂದು ಬೆಳೆ ರೋಗ ನಿರೋಧಕತೆ ಏರ್ಪಡಬೇಕಂದ್ರೆ ಅದರಲ್ಲಿ ಪೊಟ್ಯಾಶ್ ಅಂಶ ಇರಬೇಕು. ಪೊಟ್ಯಾಶ್ ಕೊರತೆ ಕಂಡಲ್ಲಿ ರೋಗ ನಿರೋಧಕತೆ ಇರೋದಿಲ್ಲ. ಮತ್ತೆ ಇದು ಸಕ್ಕರೆ ಮತ್ತೆ ಪಿಷ್ಟಗಳ ಅಗತ್ಯ ಇರೋ ಬೆಳೆಗಳು ಅಂದ್ರೆ ಆಲೂಗಡ್ಡೆ ಇರ್ಬೋದು, ಗೆಣಸ್ ಇರ್ಬೋದು, ಮತ್ತೆ ಬೀಟ್ರೂಟ್ ಇರ್ಬೋದು, ಅಂತ ಬೆಳೆಗಳಿಗೆ ತುಂಬಾನೇ ಅಗತ್ಯ. ಯಾಕಂದ್ರೆ ಇದು ಸಕ್ಕರೆ ಮತ್ತೆ ಪಿಷ್ಟ ಅನ್ನು ಗಿಡಗಳಲ್ಲಿ ತಯಾರಿಕೆ ಮಾಡುತ್ತೆ. ಜೊತೆಗೆ ಬರ ಸಹಿಷ್ಣುತ ಶಕ್ತಿ ನೀಡುತ್ತೆ. ಅಂದ್ರೆ ಕೆಲವೊಂದು ಖುಷ್ಕಿ ಬೆಳೆಗಳಿಗೆ ಇದು ತುಂಬಾನೇ ಅಗತ್ಯ ಇರುತ್ತೆ. ಜೊತೆಗೆ ಬೀಜ ಮತ್ತು ಹಣ್ಣುಗಳ ಗುಣಮಟ್ಟ ಹೆಚ್ಚಿಸೋದಕ್ಕೆ ಈ ಪೊಟ್ಯಾಶ್ ಅಂಶ ತುಂಬಾನೇ ಮುಖ್ಯ. ಗುಣಮಟ್ಟದ ಕೃಷಿ ಉತ್ಪನ್ನ ಪಡೆಯೋದಕ್ಕೆ ಇದು ಬಹಳ ಅವಶ್ಯಕ ಅಂತ ಹೇಳಬಹುದು. ಇನ್ನ ಮುಖ್ಯವಾಗಿ ಬೆಳೆಗಳಲ್ಲಿ ಪೋಷಕಾಂಶಗಳ ಕೊರತೆ ಇದ್ರೆ ಇದನ್ನ ಹೇಗೆ ತಿಳಿಬಹುದು ಅಂತೀರಿ? ಸರ್, ಈಗ ಅವರು ನಿಖರವಾಗಿ ತಿಳಿಬೇಕಂದ್ರೆ ಮಣ್ಣಿನ ಪರೀಕ್ಷೆ ಮಾಡಿಸಬೇಕಾಗುತ್ತೆ. ಮಣ್ಣು ಮಾದರಿ ತೆಗೆದುಕೊಂಡು ವೈಜ್ಞಾನಿಕವಾಗಿ ಪರೀಕ್ಷೆ ಮಾಡಿಸಬೇಕಾಗುತ್ತೆ. ಜೊತೆಗೆ ಸಸ್ಯ ಮಾದರಿನೂ ಅವರು ಪರೀಕ್ಷೆ ಮಾಡಿಸಬಹುದು. ಇಲ್ಲ ರೈತರು ಈ ಎಲೆಗಳಲ್ಲಿ ಕಾಣುವ ಕೆಲವೊಂದು ಕೊರತೆಯ ಲಕ್ಷಣಗಳ ಮೇಲೇನು ಪೋಷಕಾಂಶದ ಕೊರತೆ ಇದೆ ಅಂತೇಳಿ ನಿರ್ಧರಿಸಬಹುದು. ಇನ್ನು ಮುಖ್ಯವಾಗಿ ನಾವು ಸಾರಜನಕದ ಒಂದು ಕೊರತೆಯ ಲಕ್ಷಣಗಳಿಗೆ ಬಂದ್ರೆ ನಾವು ಹೇಗೆ ಈ ಲಕ್ಷಣಗಳನ್ನ ನೋಡಬಹುದು, ಗುರುತಿಸಬಹುದು ಅಂತೀರಿ? ಸರ್, ಇದು ಸಾರಜನಕ ಮುಖ್ಯವಾಗಿ ಅತಿ ಆಮ್ಲ ಮತ್ತು ಅತಿ ಕ್ಷಾರ ಮಣ್ಣುಗಳಲ್ಲಿ ಹೆಚ್ಚಾಗಿ ಕಾಣ್ತೀವಿ ಸರ್. ನಾವು ಈಗಾಗಲೇ ಹೇಳ್ದಂಗೆ ಪಾತ್ರಗಳ ಬಗ್ಗೆ ಹೇಳ್ದಂಗೆ ಇದು ಸಸ್ಯಗಳು ಉದ್ದ ಆಗೋದಕ್ಕೆ ಅಥವಾ ಗಾತ್ರ ಬೆಳವಣಿಗೆಗೆ ಬೇಕಾಗುತ್ತೆ. ಇದು ಕೊರತೆ ಇದ್ದಾಗ ಸಸ್ಯಗಳು ಗಿಡ್ಡವಾಗುತ್ತೆ ಸಾಮಾನ್ಯವಾಗಿ, ಮತ್ತೆ ಎಲೆಗಳು ಪೂರ್ತಿಯಾಗಿ ಹಳದಿ ಬಣ್ಣಕ್ಕೆ ತಿರುಗುತ್ತೆ. ಆದ್ರೆ ಕೆಳಗಿನ ಎಲೆಗಳು ಮೊದಲು ಹಳದಿ ಆಗ್ತಾ ಹೋಗುತ್ತೆ. ಇದನ್ನ ನಾವು ಶೇಂಗಾದಲ್ಲೂ ನೋಡ್ಬೋದು, ಮತ್ತೆ ಆಲೂಗಡ್ಡೆಯಲ್ಲಿ ಏನಾಗುತ್ತೆ ಅಂದ್ರೆ ಸಸ್ಯ ಗಾತ್ರ ಕಡಿಮೆ ಆಗುತ್ತೆ ಸರ್. ಸಸ್ಯಗಾದ್ರೆ ಕಡಿಮೆ ಆದಾಗ ನಾವು ಸಾರಜನಕ ಅಂಶ ಕಡಿಮೆ ಇದೆ ಅಂತ ಹೇಳ್ಬೋದು. ಅಂದ್ರೆ ಮುಖ್ಯವಾಗಿ ಸಸ್ಯಗಳ ಬೆಳವಣಿಗೆ ಕುಂಠಿತವಾಗುತ್ತೆ ಈ ಒಂದು ಸಾರಜನಕದ ಕೊರತೆ ಇದ್ದಾಗ. ಹೌದು ಸರ್. ಇನ್ನೊಂದು ಮುಖ್ಯವಾದ ಪೋಷಕಾಂಶ ರಂಜಕ. ಈ ರಂಜಕದ ಕೊರತೆ ಇದ್ದಾಗ ನಾವು ಸಸ್ಯಗಳಲ್ಲಿ ಯಾವ ಲಕ್ಷಣ ಕಾಣಬಹುದು ಅಂತೀರಿ? ಸರ್, ಆಗ್ಲೇ ಹೇಳ್ದಂಗೆ ಬೇರುಗಳ ಬೆಳವಣಿಗೆ ತುಂಬಾ ಅಗತ್ಯವಾಗಿರೋದು. ಈ ಪೋಷಕಾಂಶ ಇಲ್ಲದೇ ಇದ್ದಾಗ ಬೇರುಗಳ ಬೆಳವಣಿಗೆ ಕುಂಠಿತ ಆಗುತ್ತೆ. ಮತ್ತೆ ಕೆಲವೊಂದು ಬೆಳೆಗಳಲ್ಲಿ ನಾವ್ ಯಾವ ರೀತಿ ಗುರುತಿಸೋದಂದ್ರೆ ಬಲಿತ ಎಲೆಗಳ ಕೆಂಪು ಅಥವಾ ನೇರಳೆ ಬಣ್ಣಕ್ಕೆ ತಿರುಗಿರುತ್ತೆ. ಎಲೆಗಳು ಕೆಂಪು ಅಥವಾ ನೇರಳೆ ಬಣ್ಣಕ್ಕೆ ತಿರುಗಿರುತ್ತೆ. ಇದು ಕೊರತೆ ಹೆಚ್ಚಾಗಿ ನಾವು ದ್ವಿದಳ ಬೆಳೆಗಳಲ್ಲಿ ನೋಡ್ತಿರ್ವಿ, ದ್ವಿದಳ ಧಾನ್ಯದ ಬೆಳೆಗಳಲ್ಲಿ. ಇವುಗಳಲ್ಲಿ ಹೂವು ಬಿಡುವುದು ಮತ್ತು ಕಾಳು ಕಟ್ಟೋದನ್ನು ತುಂಬಾ ತಡವಾಗುತ್ತೆ ಈ ಪೋಷಕಾಂಶದ ಕೊರತೆ ಇದ್ದಾಗ. ಇನ್ನ ಈ ಪೊಟ್ಯಾಶ್ ಕೊರತೆಯ ಲಕ್ಷಣಗಳ ಬಗ್ಗೆ ಸ್ವಲ್ಪ ಹೇಳ್ತೀರಾ? ಇದು ತುಂಬಾನೇ ಮುಖ್ಯ ಆಗಿರುವಂತ ಪೊಟ್ಯಾಶ್. ಈ ಪೋಷಕಾಂಶದ ಕೊರತೆ ಇದ್ದಾಗ ಏನಾಗುತ್ತೆ ಅಂದ್ರೆ ಬಲಿತ ಎಲೆಯ ಅಂಚು ಒಣಗುತ್ತೆ ಸರ್, ಅಂಚು ಒಣಗ್ತಾ ಬರುತ್ತೆ. ಕೊರತೆ ತೀವ್ರವಾದಾಗ ಇಡೀ ಎಲೆ ಒಣಗೋಗುತ್ತೆ. ಸೊ ಆಲೂಗಡ್ಡೆಯಲ್ಲಿ ಪೊಟ್ಯಾಶ್ ಕೊರತೆ ಇದ್ದಾಗ ಸಸ್ಯಗಳು ದಷ್ಟಪುಷ್ಟವಾಗಿ ಬೆಳೆಯಲ್ಲ ಮತ್ತೆ ಆಲೂಗಡ್ಡೆಯ ಗಾತ್ರ ಕಡಿಮೆ ಆಗುತ್ತೆ. ಮತ್ತೆ ಇದು ಮುಖ್ಯವಾಗಿ ಈ ತೆಂಗಲ್ಲಿ ನಾವು ಹೆಚ್ಚು ನೋಡಬಹುದು. ತೆಂಗಲ್ಲಿ ಏನಾಗುತ್ತೆ ಅಂದ್ರೆ ಈ ಪೋಷಕಾಂಶದ ಕೊರತೆಯಿಂದಾಗಿ ರೋಗ ಮತ್ತೆ ಕೀಟ ಬಾಧೆಗೆ ಒಳಗಾಗ್ತವೆ ಈ ತೆಂಗಿನಲ್ಲಿ. ತೆಂಗಲ್ಲಿ ಏನಾಗುತ್ತೆ ಅಂದ್ರೆ ಅಣಬೆ ರೋಗ ಇರ್ಬೋದು, ರಸ ಒಡೆಯೋ ರೋಗ ಇರ್ಬೋದು, ಎಲ್ಲನೂ ಈ ಪೋಷಕಾಂಶದ ಕೊರತೆಯಿಂದ ಅಂತ ಸಹ ನಾವು ಹೇಳ್ಬೋದು ಸರ್ ತೆಂಗಲ್ಲಿ. ಇನ್ನು ಮುಖ್ಯವಾಗಿ ನಾವು ಈ ಬೆಳೆಗಳ ಈ ಪ್ರಧಾನ ಪೋಷಕಾಂಶಗಳ ಕೊರತೆಯನ್ನು ನಿರ್ವಹಿಸೋದಕ್ಕೆ ಈ ಒಂದು ಗೊಬ್ಬರಗಳ ಮೂಲಗಳನ್ನ ನಾವು ನೋಡಿಕೊಂಡು ಬಳಸ್ಕೋಬೇಕಾಗತ್ತೆ. ಈ ಸಾರಜನಕ ಪೋಷಕಾಂಶದ ಮೂಲಗಳು ಯಾವ್ಯಾವು ಅಂತೀರಿ? ಸಾರಜನಕ ಮೂಲಗಳು ಸಾಮಾನ್ಯವಾಗಿ ಸಾವಯವ ಗೊಬ್ಬರ, ಕಾಂಪೋಸ್ಟ್, ಹಸಿರೆಲೆ ಗೊಬ್ಬರ, ರಾಸಾಯನಿಕ ಗೊಬ್ಬರಗಳನ್ನ ಬಳಕೆ ಮಾಡಬಹುದು. ಯೂರಿಯಾ ಇರ್ಬೋದು, ಡೈ ಅಮೋನಿಯಂ ಫಾಸ್ಫೇಟ್ ಇರ್ಬೋದು, ಅಮೋನಿಯಂ ಸಲ್ಫೇಟ್ ಇತ್ಯಾದಿಗಳನ್ನ ಬಳಸಬಹುದು. ಇನ್ನು ರಂಜಕ ಪೋಷಕಾಂಶದ ಮೂಲಗಳು ಯಾವ್ಯಾವು ಅಂತ? ರಂಜಕ ಸಾಮಾನ್ಯವಾಗಿ ಅಪಟೈಟ್ ಸಾವಯವ ಗೊಬ್ಬರಗಳಲ್ಲಿ ಹೆಚ್ಚಾಗಿರುತ್ತೆ. ಕ್ಯಾಲ್ಸಿಯಂ, ಕಬ್ಬಿಣ, ಅಲ್ಯೂಮಿನಿಯಂ ಫಾಸ್ಫೇಟ್ ಇವನ್ನ ಬಳಸಬಹುದು. ಇನ್ನ ಈ ಪೊಟ್ಯಾಶ್ ಪೋಷಕಾಂಶದ ಮೂಲಗಳು ಯಾವ್ಯಾವು ಅಂತೀರಿ? ಇದು ಫೆಲ್ಸ್ಪರ್, ಸಾವಯವ ಗೊಬ್ಬರಗಳು ಮತ್ತೆ ರಾಸಾಯನಿಕ ಗೊಬ್ಬರಗಳಾದ ಎಂಒಪಿ ಮತ್ತೆ ಸಲ್ಫೇಟ್ ಆಫ್ ಪೊಟ್ಯಾಶ್ ಇತ್ಯಾದಿಗಳನ್ನ ಬಳಸಬಹುದು. ಇನ್ನ ಮುಖ್ಯವಾಗಿ ಈ ಬೆಳೆಗಳ ಬೆಳವಣಿಗೆಯಲ್ಲಿ ಈ ದ್ವಿತೀಯ ಪೋಷಕಾಂಶವಾದಂತ ಈ ಸುಣ್ಣದ ಪಾತ್ರದ ಬಗ್ಗೆ ಸ್ವಲ್ಪ ಹೇಳ್ತೀರಾ? ಈಗ ದ್ವಿತೀಯ ಪೋಷಕಾಂಶಗಳು ನಾನಾಗ್ಲೇ ಹೇಳ್ದಂಗೆ ಸುಣ್ಣ, ಮೆಗ್ನೀಷಿಯಂ ಮತ್ತೆ ಗಂಧಕ ಪೋಷಕಾಂಶಗಳನ್ನ ನಾವು ದ್ವಿತೀಯ ಪೋಷಕಾಂಶಗಳಂತ ಕರೆಯೋದಕ್ಕೆ ಕಾರಣ ಇವು ಪ್ರಧಾನ ಪೋಷಕಾಂಶಗಳಿಗಿಂತ ಕಡಿಮೆ ಪ್ರಮಾಣದಲ್ಲಿ ಬೆಳೆಗಳಿಗೆ ಬೇಕಾಗುತ್ತೆ. ಆದ್ರೆ ಇದು ದ್ವಿತೀಯ ಪೋಷಕಾಂಶಗಳು ಆರೋಗ್ಯಕರ ಸಸ್ಯ ಬೆಳವಣಿಗೆ ತುಂಬಾ ಅವಶ್ಯಕ. ಈ ಸುಣ್ಣವು ಏನ್ ಮಾಡುತ್ತೆ ಈ ಗಿಡಗಳಲ್ಲಿ ಅಂದ್ರೆ ಕೋಶ ವಿಭಜನೆ ಮತ್ತು ಕೋಶ ವೃದ್ಧಿಗೆ ಸಹಾಯ ಮಾಡುತ್ತೆ. ಕೆಲವೊಂದು ಬೆಳೆಗಳಲ್ಲಿ ಹೊಸ ಮಗ್ಗುಗಳ ಬೆಳವಣಿಗೆಗೆ ಇದು ತುಂಬಾನೇ ಅಗತ್ಯ. ಅದೇ ರೀತಿ ಸುಣ್ಣದಿಂದ ಮುಖ್ಯವಾದ ಇದೇನಂದ್ರೆ ಮಣ್ಣಿನ ರಚನೆಯನ್ನ ಸುಧಾರಣೆ ಮಾಡುತ್ತೆ ಈ ಸುಣ್ಣ. ಜೊತೆಗೆ ಇದು ಹಾಕಿರುವಂತ ಪೊಟ್ಯಾಶಿಯಂನ ಹೆಚ್ಚು ಹೀರಿಕೊಳ್ಳಲು ಭೂಮಿಯಲ್ಲಿ ಸಹಾಯ ಮಾಡುತ್ತೆ. ಅಂದ್ರೆ ನಾವು ಮಣ್ಣನ್ನು ಕೂಡ ಇದರಿಂದ ಸುಧಾರಿಸಬಹುದು. ಹೌದು ಸರ್, ಇದು ತುಂಬಾನೇ ಮುಖ್ಯ ಮಣ್ಣಿನ ಸುಧಾರಕವಾಗಿ. ಹೌದು ಸರ್. ಇನ್ನ ಈ ದ್ವಿತೀಯ ಪೋಷಕಾಂಶವಾದಂತ ಮೆಗ್ನೀಷಿಯಂ ಪಾತ್ರದ ಬಗ್ಗೆ ತಿಳಿಸ್ತೀರಾ? ಸರ್, ಮೆಗ್ನೀಷಿಯಂ ಸಹ ಸಾರಜನಕ ತರ ಈ ಬೆಳೆಗಳಿಗೆ ಹಸಿರುತನ ನೀಡಲು ತುಂಬಾನೇ ಸಹಕಾರಿ. ಅದರಿಂದ ಈ ಕ್ಲೋರೋಫಿಲ್ ತಯಾರಿಕೆಯಲ್ಲಿ ಇದು ಪ್ರಮುಖ ಪಾತ್ರ ವಹಿಸುತ್ತೆ. ಜೊತೆಲಿ ನಾವು ಹಾಕಿರೋ ರಂಜಕ ಗೊಬ್ಬರನ ಹೀರ್ಕೊಳ್ಳಲು ಸಹಾಯ ಮಾಡುತ್ತೆ. ಜೊತೆಗೆ ಸಕ್ಕರೆ ಮತ್ತು ಪಿಷ್ಟಗಳ ಚಲನೆಯಲ್ಲಿ ಇದು ತುಂಬಾ ಸಹಾಯ ಮಾಡುತ್ತೆ ಸರ್. ಇನ್ನ ಈ ಗಂಧಕದ ಪಾತ್ರದ ಬಗ್ಗೆ ಸ್ವಲ್ಪ ಹೇಳ್ತೀರಾ? ಗಂಧಕ ಇದು ಬೆಳೆಗಳಿಗೆ ವಿಟಮಿನ್, ಅಮೈನೋ ಆಸಿಡ್ ಮತ್ತೆ ಹಾರ್ಮೋನ್ಗಳ ಬಿಡುಗಡೆ ಮಾಡೋದಕ್ಕೆ ತುಂಬಾನೇ ಸಹಾಯ ಆಗುತ್ತೆ. ಜೊತೆಗೆ ಬೇರುಗಳ ಬೆಳವಣಿಗೆ, ಕಾಳು ಕಟ್ಟೋಕೆಯಲ್ಲೂ ಇದು ಪಾತ್ರ ವಹಿಸುತ್ತೆ. ಇದು ಎಲ್ಲದಕ್ಕಿಂತ ಮುಖ್ಯ ಅಂಶ ಇದರಲ್ಲಿ ಏನಂದ್ರೆ ಎಣ್ಣೆ ಕಾಳು ಬೆಳೆಗಳಲ್ಲಿ ಎಣ್ಣೆ ಅಂಶ ಜಾಸ್ತಿ ಮಾಡುತ್ತೆ. ಜೊತೆಗೆ ಈ ಬೇಳೆಕಾಳು ಬೆಳೆಗಳಲ್ಲಿ ಅಥವಾ ದ್ವಿದಳ ಧಾನ್ಯ ಬೆಳೆಗಳಲ್ಲಿ ಪ್ರೋಟೀನ್ ಅಂಶ ಹೆಚ್ಚು ಮಾಡಲು ಈ ಗಂಧಕ ತುಂಬಾನೇ ಸಹಕಾರಿಯಾಗುತ್ತೆ. ಸಾಧಾರಣವಾಗಿ ನಾವು ನೆಲಗಡಲೆಗೆ ಜಿಪ್ಸಮ್ ಶಿಫಾರಸು ಮಾಡ್ತೀವಿ. ಹೌದು, ಅದರಲ್ಲಿ ಸುಣ್ಣದಾಂಶನೂ ಇರುತ್ತೆ, ಗಂಧಕಾಂಶ ಇರುತ್ತೆ. ಅದೇ ಮುಖ್ಯ ಕಾರಣ ಸರ್. ಇನ್ನು ಮುಖ್ಯವಾಗಿ ಈ ದ್ವಿತೀಯ ಪೋಷಕಾಂಶಗಳು ಅಂತ ನಾವೇನು ನೋಡಿದ್ವಲ್ಲ, ಸುಣ್ಣ, ಮೆಗ್ನೀಷಿಯಂ, ಇವು ಏನಾದರೂ ಈ ಬೆಳೆಗಳಲ್ಲಿ ಕೊರತೆ ಆದಾಗ ನಾವು ಯಾವ ಲಕ್ಷಣಗಳನ್ನು ನೋಡಿ ಗುರುತಿಸಬಹುದು ಅಂತೀರಿ? ಸರ್, ಸುಣ್ಣದ ಕೊರತೆ ಆದಾಗ ಏನಾಗುತ್ತೆ ಅಂದ್ರೆ ಸಸ್ಯಗಳು ಸರಿಯಾಗಿ ಬೆಳೆದೆ ವಿಕೃತವಾಗುತ್ತೆ. ಇದು ಮೇನಾಗಿ ನಾವು ಎಲ್ಲಿ ಕಂಡುಹಿಡಿಬಹುದು ಅಂದ್ರೆ ಬೆಳೆಯ ತುದಿಯ ಮೊಗ್ಗುಗಳು ಅರಳಲ್ಲ, ಅರಳದೆ ಮುದುಡ್ಕೊಂಡಿರುತ್ತೆ. ಇದು ಮುಖ್ಯವಾಗಿ ನಾವು ಟೊಮೆಟೊ ಮತ್ತು ಕ್ಯಾರೆಟ್ ಬೆಳೆಯಲ್ಲಿ ಕೊಳೆ ರೋಗ ಅಂತ ಬರುತ್ತೆ. ಇದು ಹೆಚ್ಚಾಗಿ ನಾವು ಗಮನಿಸಬಹುದು ಟೊಮೆಟೊದಲ್ಲಿ. ಟೊಮೆಟೊದಲ್ಲಿ ಕಾಯಿ ಕೊಳಿತಾ ಹೋಗುತ್ತೆ, ಆದ್ರೆ ತುಂಬಾ ರೈತರು ಅದು ಯಾವುದೋ ರೋಗ ಅನ್ಕೋತಾರೆ. ಸೊ ಅದು ಈ ಕಾಯಿ ಕೊಳೆಯೋದು ಈ ಸುಣ್ಣದ ಕೊರತೆಯಿಂದಾಗಿ. ಅದನ್ನ ಇಂಗ್ಲಿಷ್ ಅಲ್ಲಿ ನಾವು ಬ್ಲಾಸಮ್ ಎಂಡ್ ರೋಟ್ ಆಫ್ ಟೊಮೆಟೊ ಅಂತಾನು ಕರಿತೀವಿ. ಇದು ತುಂಬಾ ಕಡೆ ಸಾಮಾನ್ಯವಾಗಿ ಸುಣ್ಣದ ಕೊರತೆಯಿಂದ ಬರುವಂತ ಡಿಫಿಷಿಯನ್ ಲಕ್ಷಣ. ಇನ್ನ ಮೆಗ್ನೀಷಿಯಂ ಕೊರತೆ ಇದ್ದಾಗ ಅಂತರ್ನರ ಅರಿದ್ವೀನತೆ ಅಂತ ಕರಿತೀವಿ. ಅಂತರ್ನರ ಅರಿದ್ವೀನತೆ ಅಂದ್ರೆ ಇದರಲ್ಲಿ ಈ ಕ್ಲೋರೋಫಿಲ್ ಅಂಶ ಕಡಿಮೆ ಇದ್ದಾಗ ಈ ನರಗಳು ಮತ್ತೆ ಹಿಂದಿನ ಎಲೆ ಭಾಗದಲ್ಲಿ ಹಸಿರಾಗಿರುತ್ತೆ, ಆದ್ರೆ ನರಗಳ ಮಧ್ಯ ಭಾಗ ಹಳದಿಯಾಗಿರುತ್ತೆ. ಸೊ ಇದನ್ನ ಮೆಗ್ನೀಷಿಯಂ ಡಿಫಿಷಿಯನ್ಸಿ ಅಂತ ಬರೋದು. ಇದು ಸಾಕಷ್ಟು ಬೆಳೆಗಳಲ್ಲಿ ನಾವು ಕಂಡಿರ್ತೀವಿ. ಮೇವಿನ ಬೆಳೆ ಇರ್ಬೋದು, ದ್ವಿದಳ ಬೆಳೆ ಧಾನ್ಯದ ಬೆಳೆಗಳಲ್ಲಿ ಇರ್ಬೋದು, ಅಥವಾ ಹತ್ತಿ ಬೆಳೆ, ಇನ್ನು ಸಾಕಷ್ಟು ಬೆಳೆಗಳಲ್ಲಿ ಈ ಒಂದು ನಾವು ಕೊರತೆಯ ಲಕ್ಷಣಗಳನ್ನು ಕಾಣಬಹುದು. ಇನ್ನು ಗಂಧಕನು ಕೂಡ ಮುಖ್ಯವಾದ ದ್ವಿತೀಯ ಪೋಷಕಾಂಶ, ಇದರ ಕೊರತೆಯ ಲಕ್ಷಣಗಳನ್ನು ಹೇಗೆ ಗುರುತಿಸಬಹುದು ಅಂತೀರಿ? ಇದು ಹೆಚ್ಚಾಗಿ ನಾವೇನ್ ಗಮನಿಸ್ಬೇಕಂದ್ರೆ ಸಾವಯವ ಪದಾರ್ಥಗಳು ಅತಿ ಕಡಿಮೆ ಪ್ರಮಾಣದಲ್ಲಿರುವ ಮಣ್ಣುಗಳಲ್ಲಿ ನಾವು ಇದನ್ನ ಹೆಚ್ಚಾಗಿ ಗಮನಿಸಬಹುದು, ಗಂಧದ ಕೊರತೆ. ಇದು ಮುಖ್ಯವಾಗಿ ಏನಾಗುತ್ತೆ ಅಂದ್ರೆ ಎಣ್ಣೆಕಾಳು ಆಗ್ಲೇ ಇಲ್ದಂಗೆ ಬೆಳೆಗಳಲ್ಲಿ ಎಣ್ಣೆ ಅಂಶ ಮತ್ತೆ ಬೇಳೆಕಾಳು ಬೆಳೆಗಳಲ್ಲಿ ಪ್ರೋಟೀನ್ ಕಡಿಮೆ ಆಗುತ್ತೆ. ಈ ಗಂಧದ ಕೊರತೆ ಇದ್ದಾಗ ಎಲೆಗಳು ಅಂದ್ರೆ ಎಳೆಯ ಎಲೆಗಳು, ತುದಿ ಎಲೆಗಳು ಹಳದಿ ಆಗುತ್ತೆ. ಕೊರತೆ ತೀವ್ರವಾದಾಗ ಎಲೆ ಬಣ್ಣ ಬಿಳಿಯಾಗಿ ಮಾರ್ಪಡುತ್ತೆ. ಇದು ಮುಖ್ಯವಾಗಿ ಗಂಧಕದ ಒಂದು ಕೊರತೆ ಲಕ್ಷಣ. ಇದು ಸಾಕಷ್ಟು ಬೆಳೆಗಳಲ್ಲೂ ನಾವು ನೋಡಬಹುದು ಈ ಕೊರತೆನ. ಈಗ ನಾವು ಸುಣ್ಣದ ಅಂಶವನ್ನ ಪೂರೈಕೆ ಮಾಡೋದಕ್ಕೆ ಆ ಮೂಲಗಳು ಯಾವ್ಯಾವು ಅಂತೀರಿ? ಸುಣ್ಣದಂಶ ಕ್ಯಾಲ್ಸಿಯಂನ ನಾವು ಹೆಚ್ಚಾಗಿ ಕ್ಯಾಲ್ಸೈಡ್ ಡೋಲೋಮೈಟ್ ಅನ್ನ ಇದರಲ್ಲಿ ಇದ್ ಮಾಡಬಹುದು, ಮತ್ತೆ ಜಿಪ್ಸಮ್ ಮತ್ತೆ ಕೆಲವೊಂದು ರಾಸಾಯನಿಕ ಗೊಬ್ಬರಗಳ ಮೂಲಕನೂ ನಾವು ಬಳಕೆ ಮಾಡಬಹುದು. ಅದೇ ರೀತಿ ಮೆಗ್ನೀಷಿಯಂ ಅಷ್ಟೇ ಡೋಲೋಮೈಟ್ ಸರ್ಫಟೈನ್ ಹಾಗೂ ಸಾವಯವ ಗೊಬ್ಬರಗಳ ಮೂಲಕ ಬಳಕೆ ಮಾಡಬಹುದು. ಇನ್ ಗಂಧಕ ಮೂಲಗಳನ್ನು ಅಷ್ಟೇ ಜಿಪ್ಸಮ್, ಸಾವಯವ ಗೊಬ್ಬರ ಅಥವಾ ರಾಸಾಯನಿಕ ಗೊಬ್ಬರಗಳಾದ ಸೂಪರ್ ಫಾಸ್ಫೇಟ್, ಅಮೋನಿಯಂ ಸಲ್ಫೇಟ್ ಇಂದನೂ ನಾವು ಪೂರೈಕೆ ಮಾಡಬಹುದು. ಆದ್ರೆ ಇಲ್ಲಿ ಒಂದ್ ಹೇಳಕ್ ನಾನು ಇಷ್ಟಪಡ್ತೀನಿ ಏನಂದ್ರೆ, ಈ ಜಿಪ್ಸಮ್ ಬಳಕೆಯನ್ನು ಮಾಡೋದ್ರಿಂದ ರೈತರು ಈ ಜಿಪ್ಸಮ್ ಅಲ್ಲಿ ಸುಣ್ಣ, ಮೆಗ್ನೀಷಿಯಂ, ಗಂಧಕ ಮೂರು ಇರೋದ್ರಿಂದ ಅವ್ರ ಎಲ್ಲಾ ದ್ವಿತೀಯ ಪೋಷಕಾಂಶಗಳನ್ನ ಒದಗಿಸಿದಂಗಾಗುತ್ತೆ. ಆದ್ರೆ ಇಲ್ಲಿ ಅವ್ರು ಕೊಡಬೇಕಾಗಿರೋ ಪ್ರಮಾಣ ತುಂಬಾನೇ ಮುಖ್ಯವಾಗದ್ದು, ಯಾಕಂದ್ರೆ ಇದು ಅತಿ ಹೆಚ್ಚು ಬಳಕೆ ಮಾಡಿದಾಗ ಏನಾಗುತ್ತೆ ಅಂದ್ರೆ ಮಣ್ಣಿನ ಆರೋಗ್ಯ ಮೇಲೆ ದುಷ್ಪರಿಣಾಮ ಬೀಳುತ್ತೆ. ಅದೆಷ್ಟು ಶಿಫಾರಸ್ ಇರುತ್ತೋ ಅಷ್ಟು ಪ್ರಮಾಣ ಬಳಕೆ ಮಾಡಿದಾಗ ಅದು ಪೋಷಕಾಂಶ ರೀತಿಯಲ್ಲಿ ಕೆಲಸ ಮಾಡುತ್ತೆ. ಈಗ ಸಾಧಾರಣವಾಗಿ ಒಂದು ಎಕರೆ ನೆಲಗಡಲೆ ಬೆಳೆಗೆ 200 ಕಿಲೋಗ್ರಾಂ ನಷ್ಟು ಶಿಫಾರಸು ಮಾಡ್ತಾರೆ, ಆ ಪ್ರಮಾಣದಲ್ಲೇ ನಾವು ಇದನ್ನ ಕೊಡಬೇಕು. ಶಿಫಾರಸ್ಗಿಂತ ಇದು ಹೆಚ್ಚಾಗಿ ಬಳಕೆ ಮಾಡಬಾರದು, ವಿಷಕಾರಿಯಾಗಿ. ಇನ್ನು ಮುಖ್ಯವಾಗಿ ನಾವು ಈ ಲಘು ಪೋಷಕಾಂಶಗಳು ಅಥವಾ ಸೂಕ್ಷ್ಮ ಪೋಷಕಾಂಶಗಳು ಅಂತ ಏನು ಕರಿತೀವಲ್ಲ, ಈ ಸತು, ಕಬ್ಬಿಣ, ಮ್ಯಾಂಗನೀಸ್ ಮತ್ತು ತಾಮ್ರ, ಇವುಗಳ ಪಾತ್ರದ ಬಗ್ಗೆ ಸ್ವಲ್ಪ ಹೇಳ್ತೀರಾ? ಇವು ಸಹ ಪ್ರಧಾನ ಪೋಷಕಾಂಶಗಳಷ್ಟೇ ಅಗತ್ಯ ಇದೆ. ಆದ್ರೆ ಇವು ಸಸ್ಯಗಳಿಗೆ ಅಗತ್ಯವಾದ ಆದ್ರೆ ಕಡಿಮೆ ಪ್ರಮಾಣದಲ್ಲಿ ಬೇಕಾಗುವ ಪೋಷಕಾಂಶಗಳು, ಹೆಚ್ಚಾಗಿ ಇದು ಬಳಸಿದಾಗ ವಿಷಕಾರಿಯಾಗಿ ಪರಿಣಾಮ ಬೀರುತ್ತೆ. ಈ ಸತು ಎಷ್ಟು ಮುಖ್ಯ ಅಂದ್ರೆ ಬೆಳವಣಿಗೆ ಪ್ರೋತ್ಸಾಹ ನೀಡು ಆಕ್ಸಿನ್ಸ್ ಅಂತ ಉತ್ಪತ್ತಿ ಆಗುತ್ತೆ, ಹಾರ್ಮೋನ್ಗಳು ಅಂತೀವಿ, ಅದರ ಸಂರಕ್ಷಣೆಗೆ ಇದು ತುಂಬಾನೇ ಮುಖ್ಯ. ಮತ್ತೆ ಸತು ನೀರನ್ನು ಹೀರುವಿಕೆಗೆ ಸಸ್ಯಗಳಲ್ಲಿ ತುಂಬಾನೇ ಅಗತ್ಯ. ಜೊತೆಗೆ ಈ ಕಬ್ಬಿಣ ಮತ್ತೆ ಮ್ಯಾಂಗನೀಸ್ ಏನ್ ಮಾಡುತ್ತಂದ್ರೆ ಈಗ ದ್ವಿತೀಯ ಸಂಶ್ಲೇಷಣೆ ಮತ್ತೆ ಕ್ಲೋರೋಫಿಲ್ ತಯಾರಿಕೆ, ಈ ಕಬ್ಬಿಣ ಮತ್ತೆ ಮ್ಯಾಂಗನೀಸ್ ನಮ್ಮ ಮನುಷ್ಯರಲ್ಲಿ ಐರನ್ ಅಂಶ ಎಷ್ಟು ಮುಖ್ಯವೋ ಅದೇ ರೀತಿ ಬೆಳೆಗಳಲ್ಲಿ ಕಬ್ಬಿಣ ಮತ್ತೆ ಮ್ಯಾಂಗನೀಸ್ ಅಷ್ಟೇ ಮುಖ್ಯ. ಈ ಮ್ಯಾಂಗನೀಸ್ ಜೊತೆಗೆ ಕಬ್ಬಿಣ ಮತ್ತು ಸಾರಜನಕ ಚಲನೆಯಲ್ಲೂ ಸಹ ಸಹಾಯ ಮಾಡುತ್ತೆ. ಇನ್ನು ತಾಮ್ರ ಏನ್ ಮಾಡುತ್ತೆ ಅಂದ್ರೆ ಈ ಸಸ್ಯಗಳಲ್ಲಿ ಅನೇಕ ಕಿಣ್ವಗಳ ಬಿಡುಗಡೆ ಆಗುತ್ತೆ, ಮತ್ತೆ ಸಸ್ಯ ರಾಸಾಯನಿಕಗಳಂತ ಬಿಡುಗಡೆ ಆಗುತ್ತೆ, ಅದರಲ್ಲಿ ಪಾಲ್ಗೊಳ್ಳುತ್ತೆ. ಮತ್ತೆ ಈ ತಾಮ್ರದ ಕೊರತೆ ಈ ಸಸ್ಯಾಂಗ ಬೆಳವಣಿಗೆಗಿಂತ ಹೆಚ್ಚು ಬೀಜ ಮತ್ತು ಹಣ್ಣಿನ ರಚನೆ ಮೇಲೆ ಹೆಚ್ಚು ಪ್ರಭಾವನ ಬೀರುತ್ತೆ. ಅಂದ್ರೆ ಸಸ್ಯದ ಬೆಳವಣಿಗೆಗಿಂತ ಅದರ ಉತ್ಪಾದನೆ ಏನಿರುತ್ತಲ್ಲ ಅದರ ಮೇಲೆ ಹೆಚ್ಚು ಪ್ರಭಾವ ಬೀರುತ್ತೆ ಅಂತ ತಾವು ಅಭಿಪ್ರಾಯ ಪಡ್ತೀರಾ? ಇನ್ನು ಇನ್ನೊಂದು ಲಘು ಪೋಷಕಾಂಶ ಅಂದ್ರೆ ಬೋರಾನ್, ಇದರ ಪಾತ್ರದ ಬಗ್ಗೆ ಸ್ವಲ್ಪ ಹೇಳ್ತೀರಾ? ಸರ್, ಇದ್ರ ಪಾತ್ರ ಹೆಚ್ಚಾಗಿದೆ ಎಲ್ಲದಕ್ಕಿಂತ ಪೋಷಕಾಂಶಗಳಲ್ಲಿ. ಹೂ, ಹಣ್ಣು ಮತ್ತು ಬೀಜ ರಚನೆಯಲ್ಲಿ ಇದು ಸಹಾಯ ಮಾಡುತ್ತೆ, ಮತ್ತೆ ಬೀಜಗಳ ಸರಿಯಾದ ವೃದ್ಧಿಗೆ ಇದು ತುಂಬಾನೇ ಸಹಕಾರಿ, ಮತ್ತೆ ಅಂಡಾಂಶಗಳನ್ನು ಉದುರುವಿಕೆ ಮತ್ತು ಹೂಗಳ ಉದುರುವಿಕೆನ ತಡೆಯುತ್ತೆ. ಇದು ನಾವು ಹೆಚ್ಚು ತೋಟಗಾರಿಕೆ ಬೆಳೆಗಳಲ್ಲಿ ಈ ಸಮಸ್ಯೆಯನ್ನು ಕಾಣ್ತೀವಿ. ಮತ್ತೆ ಬೆಳೆಗಳು ಸುಣ್ಣವನ್ನು ಮತ್ತು ಸಾರಜನಕ ಈಗ ಮಣ್ಣಲ್ಲಿ ಇದ್ರೂ ಅದು ಹೀರ್ಕೊಳ್ಳೋ ಶಕ್ತಿ ಬರೋದು ಮಣ್ಣಲ್ಲಿ ಬೋರಾನ್ ಇದ್ರೆ, ಮತ್ತೆ ಗಿಡಗಳನ್ನು ನೀರು ಹೀರ್ಕೊಳ್ಳಲು ಇದು ಬೋರಾನ್ ತುಂಬಾನೇ ಸಹಕಾರಿ. ಇನ್ನು ಈ ಮಾಲಿಬ್ಡಿನಮ್ ಮತ್ತೆ ಕ್ಲೋರಿನ್ ಅಂತೀವಲ್ಲ, ಇವುಗಳ ಪಾತ್ರದ ಬಗ್ಗೆ ಸ್ವಲ್ಪ ತಿಳಿಸ್ತೀರಾ? ಮಾಲಿಬ್ಡಿನಮ್ ಈಗ ಸಾರಜನಕ ಸ್ಥಿರೀಕರಣ ಮಾಡೋದಕ್ಕೆ ಈ ಪ್ರಮುಖ ಲಘು ಪೋಷಕಾಂಶ. ಈ ದ್ವಿದಳ ಬೆಳೆಗಳಲ್ಲಿ ನಾವು ಸಣ್ಣ ಸಣ್ಣ ಗಂಟು ನೋಡಬಹುದು ಬೇರುಗಳಲ್ಲಿ, ಅದನ್ನ ಉಪಯೋಗಿಸಿಕೊಂಡು ವಾತಾವರಣದಲ್ಲಿರೋ ಗಾಳಿಯನ್ನ ಹಿಡಿದಿಡುತ್ತೆ, ಸಾರಜನಕ ಸ್ಥಿರೀಕರಣ ಮಾಡುತ್ತೆ. ಆ ಒಂದು ಶಕ್ತಿಗೆ ನೀಡೋದಕ್ಕೆ ಮಾಲಿಬ್ಡಿನಮ್ ತುಂಬಾನೇ ಸಹಕಾರಿ. ಜೊತೆಗೆ ಸಸ್ಯಗಳಲ್ಲಿ ಸಾರಜನಕ ರೂಪ ವಿನ್ಯಾಸಕ್ಕೆ ಇದು ತುಂಬಾನೇ ಅಗತ್ಯ. ಮುಖ್ಯವಾಗಿ ಈಗ ರೈಜೋಬಿಯಂ ಗಂಟುಗಳು ಅಂತೀವಿ, ಹೌದು, ಅದರಲ್ಲಿ ತುಂಬಾನೇ ಸಹಕಾರಿ. ಮಾಲಿಬ್ಡಿನಮ್ ಇದ್ದಾಗ ಆ ಗಂಟುಗಳ ಬೆಳವಣಿಗೆ ಚೆನ್ನಾಗಾಗುತ್ತೆ. ಮತ್ತೆ ಇನ್ನು ಕ್ಲೋರಿನ್ ಅನ್ನೋದು ನಮ್ಮಲ್ಲಿ ಮನುಷ್ಯರಲ್ಲಿ ಶ್ವಾಸಕೋಶ ಲಂಗ್ಸ್ ಅಂತಾರಲ್ಲ ಉಸಿರಾಟ, ಅದು ಯಾವ ರೀತಿ ಕೆಲಸ ಮಾಡುತ್ತೆ ಮನುಷ್ಯರಲ್ಲಿ, ಈ ಕ್ಲೋರಿನ್ ಅಂಶ ಗಿಡಗಳಲ್ಲಿ ಸ್ಟೊಮೆಟೊ ಅಂತ ಇರುತ್ತೆ. ನಮ್ಮಲ್ಲಿ ಲಂಗ್ಸ್ ಯಾವ ತರ ಇರುತ್ತೋ ಗಿಡಗಳಲ್ಲಿ ಸ್ಟೊಮೆಟೊ ಅಥವಾ ತೊಗಟೆ ಅಂತ ಕರಿತೀವಿ. ಹೌದು, ಅದನ್ನ ಉಸಿರಾಟ ಇದ್ ಮಾಡೋದಕ್ಕೆ, ತೆರೆಯೋದಕ್ಕೆ ಅಥವಾ ಮುಚ್ಚೋದಕ್ಕೆ ಕ್ಲೋರಿನ್ ಪಾತ್ರ ತುಂಬಾನೇ ಅಗತ್ಯ. ಈಗ ತಾವು ಈ ಕಬ್ಬಿಣ, ಸತು, ಮ್ಯಾಂಗನೀಸ್ ಮತ್ತೆ ತಾಮ್ರದ ಪಾತ್ರದ ಬಗ್ಗೆ ಹೇಳಿದ್ರಿ, ಇನ್ನ ಇವುಗಳ ಕೊರತೆಯ ಲಕ್ಷಣಗಳ ಬಗ್ಗೆ ಸ್ವಲ್ಪ ತಿಳಿಸ್ಕೊಡ್ತೀರಾ? ಸರ್, ಇವುಗಳ ಕೊರತೆ ಲಕ್ಷಣ ಅಂದ್ರೆ ನಾಲ್ಕು ಕ್ಲೋರೋಸಿಸ್ ಅಂತ ಒಂದು ಕೊರತೆ ಲಕ್ಷಣ ತೋರಿಸುತ್ತೆ. ಬೀಳ್ಕೊಳ್ಳೋದು ಅಂದ್ರೆ ನೈಸರ್ಗಿಕ ಹಸಿರು ಬಣ್ಣವನ್ನ ನಾಶ ಆಗೋದು, ಅಂದ್ರೆ ಅದು ಹಳದಿ ಬಣ್ಣಕ್ಕೆ ತಿರುಗುತ್ತೆ. ಹೌದು, ಇದನ್ನ ನಾವು ಸೂಕ್ಷ್ಮ ಗಮನಿಸಿದಾಗಷ್ಟೇ ನಾವು ಈ ಕೊರತೆ ಲಕ್ಷಣಗಳನ್ನ ಕಂಡುಹಿಡಿಯಕಾಗುತ್ತೆ. ಯಾಕಂದ್ರೆ ಇವು ನಾಲ್ಕು ಸ್ವಲ್ಪ ಒಂದೇ ತರ ಇರೋದ್ರಿಂದ. ಈ ಕಬ್ಬಿಣದಲ್ಲಿ ನಾವು ಯಾವ ರೀತಿ ಕಂಡುಹಿಡಿಬಹುದು ಅಂದ್ರೆ ಎಲೆಯ ನರಗಳು ಹಸಿರಾಗೇ ಇರುತ್ತೆ, ಆದ್ರೆ ಕೇವಲ ನರಗಳ ಮಧ್ಯಭಾಗವು ಹಳದಿ ಆಗುತ್ತೆ. ಸೊ ಈ ಒಂದು ಇದರಲ್ಲಿ ನಾವು ಹೆಚ್ಚಾಗಿ ಕೊರತೆನ ತಂಬಾಕಲ್ಲಿ ನೋಡಬಹುದು. ಅದೇ ಸತುವಲ್ಲಿ ಏನಾಗುತ್ತೆ ಅಂದ್ರೆ ಎಲೆಗಳ ಮಧ್ಯೆ ಕೆಂಪು ಮಿಶ್ರಿತ ಕಂದು ಬಣ್ಣ ಉಂಟಾಗುತ್ತೆ, ಮತ್ತೆ ಹಣ್ಣುಗಳಲ್ಲಿ ತೊಗಟೆಗಳು ದಪ್ಪ ಆಗುತ್ತೆ, ಮತ್ತೆ ಸುರುಳಿಗಟ್ಟುತ್ತೆ. ಸಾಮಾನ್ಯವಾಗಿ ಇದನ್ನ ನಾವು ಮುಸ್ಕಿನ ಜೋಳದಲ್ಲಿ ಹೆಚ್ಚಾಗಿ ನೋಡ್ತೀವಿ. ಇನ್ನು ಮ್ಯಾಂಗನೀಸ್ ಅಂಶ ಕೊರತೆ ಇದ್ದಾಗ ಎಲೆಗಳು ಬೀಳ್ಚ್ಕೊಂಡಿರುತ್ತವೆ, ಮುಖ್ಯ ನರ ಮತ್ತು ಉಳಿದ ನರಗಳು ದಟ್ಟ ಹಸಿರು ಬಣ್ಣದಿಂದ ಎದ್ದು ಕಾಣ್ತಾ ಇರುತ್ತೆ. ಇದನ್ನ ನಾವು ಹೆಚ್ಚಾಗಿ ಟೊಮೆಟೊದಲ್ಲಿ ಗಮನಿಸಬಹುದು. ಅದೇ ತಾಮ್ರದಲ್ಲಿ ಏನಾಗುತ್ತೆ ಅಂದ್ರೆ ಎಲೆಗಳ ಮಧ್ಯಭಾಗವು ಹಳದಿ ಇರುತ್ತೆ, ಆದ್ರೆ ನರಗಳು ಬೀಳ್ಚ್ಕೊಂಡಿರುತ್ತೆ. ಇವು ಹೆಚ್ಚಾಗಿ ನಾವು ದ್ವಿದಳ ಬೆಳೆಗಳಲ್ಲಿ ನೋಡಬಹುದು. ಇನ್ನ ಇತರ ಲಘು ಪೋಷಕಾಂಶಗಳಾದಂತ ಬೋರಾನ್, ಕ್ಲೋರಿನ್, ಮಾಲಿಬ್ಡಿನಮ್ ತೋರುವಂತ ಈ ಕೊರತೆಯ ಲಕ್ಷಣಗಳ ಬಗ್ಗೆ ತಿಳಿಸ್ಕೊಡ್ತೀರ? ಸರ್, ಈಗ ಬೋರಾನ್ ಹೆಚ್ಚಾಗಿ ಸಸ್ಯಗಳಲ್ಲಿ ಬೆಳೆತಿರೋ ಮೊಗ್ಗಿದ ಅರಳದೆ ವಿಕಾರ ಆಗುತ್ತೆ ಒಂದು, ಮತ್ತೆ ತೀವ್ರ ಕೊರತೆ ಆದಾಗ ಸಸ್ಯ ಬಂಜೆ ಆಗುತ್ತೆ. ಇದು ಸಾಮಾನ್ಯವಾಗಿ ನಾವು ಈ ಕೊರತೆ ಲಕ್ಷಣಗಳನ್ನ ತೆಂಗು ಮತ್ತೆ ಅಡಿಕೆಯಲ್ಲಿ ಅಥವಾ ಯಾವುದೇ ಒಂದು ಬೆಳೆಗಳಲ್ಲಿ ಸೀಳು ಬಿಟ್ಟಿರೋ ಕಾಯಿ ಅಥವಾ ಹಣ್ಣು ಗಮನಿಸಿದಾಗ ನಾವು ತಿಳ್ಕೊಬಹುದು ಅಲ್ಲಿ ಬೋರಾನ್ ಕೊರತೆ ಇದೆ ಅಂತೇಳಿ. ಮತ್ತೆ ಸಾಮಾನ್ಯವಾಗಿ ಕೊರತೆ ಹೆಚ್ಚು ಕಾಣೋದು ಅಡಿಕೆಯಲ್ಲಿ, ಅಡಿಕೆಯಲ್ಲಿ ಸೀಳು ಬಿಡ್ತಾ ಇರುತ್ತೆ, ಅದನ್ನ ನಾವು ಅಂಡೊಡ್ಕ ಅಂತ ಕರಿತೀವಿ. ಸೊ ಈ ಒಂದು ಸಮಸ್ಯೆ ಮುಖ್ಯವಾಗಿ ಬೋರಾನ್ ಕೊರತೆಯಿಂದ ಬರುವಂತದ್ದು. ಇನ್ನು ಕ್ಲೋರಿನ್ ಅಂಶ ಕಡಿಮೆ ಆದಾಗ ಎಲೆಗಳು ಬಾಡ್ತವೆ, ಜೊತೆಗೆ ಕ್ಲೋರೋಸಿಸ್ ಮತ್ತೆ ನೆಕ್ರೋಸಿಸ್ ಅನ್ನೋ ರೋಗಗಳಿಗೂ ಒಳಗಾಗುತ್ತೆ. ಅದೇ ರೀತಿ ಮಾಲಿಬ್ಡಿನಮ್ ಕೊರತೆ ಇದ್ದಾಗ ಏನಾಗುತ್ತೆ ಅಂದ್ರೆ ಬಲಿತ ಎಲೆಗಳ ತಳಭಾಗದಿಂದ ಅಂಟು ದ್ರಾವಣ ಪದಾರ್ಥ ಸೋರುತ್ತೆ. ಇದು ಮುಖ್ಯವಾದ ಒಂದು, ಮುಖ್ಯವಾಗಿ ಇದು ನಾವು ಹೂಕೋಸಲ್ಲಿ ನೋಡಬಹುದು ಈ ಒಂದು ಮಾಲಿಬ್ಡಿನಮ್ ಕೊರತೆ ಲಕ್ಷಣ. ಅಂದ್ರೆ ಈ ವಿವಿಧ ಲಘು ಪೋಷಕಾಂಶಗಳನ್ನ ತಾವು ತಿಳಿಸಿದ್ರಲ್ಲ, ಇವುಗಳನ್ನ ನಾವು ಪೂರೈಕೆ ಮಾಡಬೇಕು ಅಂದ್ರೆ ಯಾವ್ಯಾವ ಮೂಲಗಳಿಂದ ಪೂರೈಕೆ ಮಾಡಬಹುದು ಅಂತೀರಿ? ಸರ್, ಇದಕ್ಕೆ ಮುಖ್ಯ ಮೂಲ ಏನಂತಂದ್ರೆ ಸಾವಯವ ಗೊಬ್ಬರಗಳು. ನಾವು ಸಾವಯವ ಗೊಬ್ಬರಗಳು ಸರಿಯಾಗಿ ಬಳಸಿದ್ದೇ ಆದ್ರೆ ಲಘು ಪೋಷಕಾಂಶಗಳನ್ನ ಇದಾಗುತ್ತೆ. ಸಾವಯವ ಗೊಬ್ಬರಗಳ ಜೊತೆಗೆ ಕೆಲವೊಂದು ರಾಸಾಯನಿಕ ಗೊಬ್ಬರಗಳು ಇದೆ, ಆದ್ರೆ ಇವು ಒಂದೊಂದೇ ನಾವು ಇದ್ ಮಾಡೋದಕ್ಕಿಂತ ಈಗ ಭಾರತೀಯ ತೋಟಗಾರಿಕಾ ಸಂಶೋಧನಾ ಸಂಸ್ಥೆಯವರು ಲಘು ಪೋಷಕಾಂಶದ ಮಿಶ್ರಣ ಅಂತ ಬಿಡುಗಡೆ ಮಾಡ್ತಾರೆ. ಈಗ ರೈತರು ಒಂದೊಂದೇ ಇದ್ ಮಾಡ್ಬೇಕಂದ್ರೆ ತುಂಬಾನೇ ಕಷ್ಟ, ಅಭಿವೃದ್ಧಿ ಮಾಡಿದ್ದಾರೆ. ಇದನ್ನ ಸಿಂಪರಣೆ ಮಾಡೋದ್ರಿಂದ ಈ ಲಘು ಪೋಷಕಾಂಶಗಳ ಕೊರತೆಯಲ್ಲಿ ಸಾಕಷ್ಟು ನಾವು ನಿವಾರಣೆ ಮಾಡಬಹುದು. ಸರ್, ಈಗ ನಾವು ಬಾಳೆ ಸ್ಪೆಷಲ್ ಕೇಳಿರ್ಬೋದು, ತರಕಾರಿ ಸ್ಪೆಷಲ್, ಮಾವು ಸ್ಪೆಷಲ್, ಇವೆಲ್ಲ ಏನಿಲ್ಲ ಲಘು ಪೋಷಕಾಂಶಗಳ ಮಿಶ್ರಣ. ಅದನ್ನ ಎಷ್ಟು ಸ್ಪ್ರೇ ಮಾಡೋದು ಅಂದ್ರೆ ನಾವು ನೀರಿನಲ್ಲಿ ಬೆರೆಸಿಕೊಂಡು ಸಿಂಪರಣೆ ಮಾಡೋದ್ರಿಂದ ಈ ಲಘು ಪೋಷಕಾಂಶಗಳನ್ನ ಕೊರತೆಯನ್ನ ನಿವಾರಿಸಬಹುದು ಅಂತೀರಿ. ಇನ್ನ ಈ ಬೆಳೆಗಳಿಗೆ ಅವಶ್ಯಕ ಪೋಷಕಾಂಶಗಳೇ ಅಲ್ಲದಲೆ ಬೇರೆ ಯಾವ್ದಾದ್ರು ಪೋಷಕಾಂಶಗಳ ಅಗತ್ಯ ಇದೆಯೇ? ಅಗತ್ಯತೆ ಇದೆ ಸರ್. ಅಂದ್ರೆ ಅವು ಯಾವ ರೀತಿಯಾದಂತಹ ಪೋಷಕಾಂಶಗಳು ಅಂತೀರಿ? ಈ ಅವಶ್ಯಕ ಪೋಷಕಾಂಶ ಅಲ್ಲದೆ ಇತರ ಕೆಲವು ಪೋಷಕಾಂಶಗಳು ಕೆಲವು ನಿರ್ದಿಷ್ಟ ಬೆಳೆಗಳಿಗೆ ಪ್ರಯೋಜನಕಾರಿ ಅಂತ ಹೇಳ್ಬೋದು. ಇದು ಕೆಲ ಸಸ್ಯ ಬೆಳವಣಿಗೆಗೆ ಮಾತ್ರ ಪ್ರಮುಖ ಪಾತ್ರ ವಹಿಸುತ್ತೆ, ಅದನ್ನ ನಾವು ಪ್ರಯೋಜನಕಾರಿ ಪೋಷಕಾಂಶಗಳಂತ ಕರಿತೀವಿ. ಅಂದ್ರೆ ಅವು ಯಾವ್ಯಾವ ಮತ್ತೆ ಯಾವ ಬೆಳೆಯಲ್ಲಿ ಅವುಗಳನ್ನ ಬಳಕೆ ಮಾಡಬಹುದು ಅಂತೀರಿ? ಸರ್, ಇವು ಸೋಡಿಯಂ ಇರ್ಬೋದು, ಅಲ್ಯೂಮಿನಿಯಂ, ಕೋಬಾಲ್ಟ್, ಅಯೋಡಿನ್, ಸೆಲಿನಿಯಂ, ಸಿಲಿಕಾನ್ ಮತ್ತು ವೆನಡಿಯಂನ ನಾವು ಪ್ರಯೋಜನಕಾರಿ ಪೋಷಕಾಂಶಗಳಂತ ಕರಿತೀವಿ. ಅಂದ್ರೆ ಇವು ಗೊತ್ತಾದ ಬೆಳೆಗಳಿಗೆ ಮಾತ್ರ ಅನುಕೂಲ ಮಾಡಿಕೊಡ್ತಾರೆ? ಹೌದು ಸರ್, ಹೌದು. ಈಗ ಸಿಲಿಕಾನ್ ಇರ್ಬೋದು, ಸಿಲಿಕಾನ್ನ ಭತ್ತ ಮತ್ತೆ ಕಬ್ಬು ಬೆಳೆಗಳಿಗೆ ಹೆಚ್ಚು ಪ್ರಯೋಜನಕಾರಿ, ಕೋಬಾಲ್ಟ್ ಮತ್ತೆ ವೆನಡಿಯಂ ದ್ವಿದಳ ಬೆಳೆಗಳಿಗೆ ಹೆಚ್ಚು ಪ್ರಯೋಜನಕಾರಿ, ಅದೇ ರೀತಿ ಶುಗರ್ ಬೀಟ್ ಮತ್ತೆ ಟರ್ನಿಪ್ ಬೆಳೆಗಳಿಗೆ ಸೋಡಿಯಂ ಹೆಚ್ಚು ಪ್ರಯೋಜನಕಾರಿ ಅಂತ ತಿಳಿ ಬಂದಿದೆ. ಇದು ಬೆಳೆಗಳಿಗೆ ಬೇಕಾಗುವ ಪ್ರಮಾಣ ಬಹಳ ಕಡಿಮೆ ಇದ್ದು ಇತರ ಪೋಷಕಾಂಶಗಳ ಜೊತೆ ಮಿಶ್ರಣ ಮಾಡಿ ಸಹ ನಾವು ಬಳಸಬಹುದು. ಅಗತ್ಯ ಪ್ರಮಾಣದಲ್ಲಿ ಮಾತ್ರ ನಾವು ಪೂರೈಕೆ ಮಾಡಬೇಕಾಗುತ್ತೆ. ಅಂದ್ರೆ ಪೋಷಕಾಂಶಗಳ ಮಟ್ಟ ಮಣ್ಣಲ್ಲಿ ಈಗ ಹೇಗಿದೆ ಅಂತೀರಿ? ಈಗ ಏನಾಗಿದೆ ಅಂದ್ರೆ ಸರ್, ಸಾವಯವ ಗೊಬ್ಬರಗಳ ಬಳಕೆ ತುಂಬಾನೇ ಕಡಿಮೆ ಆಗ್ತಿದೆ, ಜೊತೆಗೆ ಅಸಮತೋಲನ ರಸಗೊಬ್ಬರ ಬಳಕೆ. ಅಸಮತೋಲನ ಅಂದ್ರೆ ಈಗ ರೈತರು ಏನಂತ ಅಂದ್ರೆ ಬರೀ ಸಾರಜನಕ ಅಥವಾ ರಂಜಕ ಅಷ್ಟೇ ಬಳಕೆ ಮಾಡ್ತಾರೆ. ಆದ್ರೆ ಪೋಷಕಾಂಶಗಳು ಎಷ್ಟು ಮುಖ್ಯ ಅಂದ್ರೆ ಪ್ರಧಾನ ಎಷ್ಟು ಮುಖ್ಯನೋ ಲಘು ಪೋಷಕಾಂಶವಾದ ನಿಕ್ಕಲ್ ಸಹ ಅಷ್ಟೇ ಮುಖ್ಯ. ಈ ಕೆಲವೊಂದು ಏನಾಗುತ್ತೆ ಅಂದ್ರೆ ಮಣ್ಣಲ್ಲಿ ಕೆಲವೊಂದು ಪೋಷಕಾಂಶ ಇದ್ರೂ ಸಹ ಹೀರ್ಕೊಳ್ಳೋ ಅಂತ ಶಕ್ತಿ ಕಳ್ಕೊಳತ್ತೆ ಲಘು ಪೋಷಕಾಂಶಗಳು ಅಥವಾ ದ್ವಿತೀಯ ಪೋಷಕಾಂಶಗಳು ಇಲ್ಲ ಅಂದ್ರೆ. ಸೊ ಅದರಿಂದ ಸಮತೋಲನವಾದ ರಸಗೊಬ್ಬರಗಳನ್ನ ಗಿಡ ಮಣ್ಣಿಗೆ ಇದ್ಮಾಡೋದು ತುಂಬಾನೇ ಅಗತ್ಯತೆ. ಅಂದ್ರೆ ನಮ್ಮ ರೈತರು ಏನೇನು ನಿರ್ವಹಣಾ ಕ್ರಮಗಳನ್ನು ಅನುಸರಿಸಬೇಕು ಅಂತಿದೆ? ಮುಖ್ಯವಾಗಿ ಮಣ್ಣು ಪರೀಕ್ಷೆ ಮತ್ತು ಸಸ್ಯ ಮಾದರಿ ಪರೀಕ್ಷೆ ಆಧಾರದ ಮೇಲೆ ಲಘು ಪೋಷಕಾಂಶಗಳನ್ನ ಒಳಗೊಂಡಂತೆ ರಸಗೊಬ್ಬರ ಬಳಕೆ ಮಾಡಬೇಕು. ರಸಗೊಬ್ಬರ ಬಳಕೆ ಮಾಡಕ್ ಮುಂಚೆ ಅವ್ರು ಆದಷ್ಟು ಮಣ್ಣು ಪರೀಕ್ಷೆ ಮಾಡಿಸಿ ಬಳಕೆ ಮಾಡೋದ್ರಿಂದ ಸಾಕಷ್ಟು ಇವನ್ನ ತಡೆಗಟ್ಟಬಹುದು. ಜೊತೆಗೆ ಸಾವಯವ ಗೊಬ್ಬರಗಳ ಹೆಚ್ಚು ಬಳಕೆ, ಅದರಲ್ಲೂ ಹಸಿರೆಲೆ ಗೊಬ್ಬರಗಳ ಬಳಕೆ, ಜೈವಿಕ ಗೊಬ್ಬರಗಳ ಬಳಕೆ, ಬೆಳೆ ಉಳಿಕೆಗಳ ಬಳಕೆ, ನೀರು ಮತ್ತು ಮಣ್ಣಿನ ಸಂರಕ್ಷಣೆಯೊಂದಿಗೆ ಈ ಬೆಳೆ ಪರಿವರ್ತನೆ ಅನ್ನೋದು ತುಂಬಾನೇ ಮುಖ್ಯ. ಈ ಪೋಷಕಾಂಶಗಳ ನಿರ್ವಹಣೆಯಲ್ಲಿ ಮಾಡೋದ್ರಿಂದ ಈ ಸಮತೋಲನ ಪೋಷಕಾಂಶಗಳನ್ನು ಒದಗಿಸುವ ಜೊತೆಗೆ ಮಣ್ಣಿನ ಆರೋಗ್ಯನೂ ಕಾಪಾಡಿ ನಾವು ಸುಸ್ಥಿರ ಇಳುವರಿ ಪಡೆಯೋದಕ್ಕೆ ತುಂಬಾನೇ ಸಹಕಾರಿಯಾಗುತ್ತೆ. ಇನ್ನು ಮುಖ್ಯವಾಗಿ ನಮ್ಮ ರೈತರು ಈ ಮಣ್ಣು ಮತ್ತು ಸಸ್ಯ ಮಾದರಿಯನ್ನ ಪರೀಕ್ಷೆ ಮಾಡಿಸ್ಕೋಬೇಕು ಅಂದ್ರೆ ಎಲ್ಲೆಲ್ಲಿ ಸೌಲಭ್ಯ ಇದೆ ಇದಕ್ಕಾಗಿ ಅಂತೀರಿ? ಈ ಭಾರತೀಯ ತೋಟಗಾರಿಕೆ ಸಂಶೋಧನಾ ಸಂಸ್ಥೆ ಹೆಸರುಗಡ್ತಲ್ಲಿರೋ ಬೆಂಗಳೂರು ಹೆಸರುಗಡ್ತಲ್ಲಿರೋ ಇಲ್ಲಿ ಮಣ್ಣು ಎಲೆ ತೊಟ್ಟು ಮತ್ತು ನೀರಿನ ವಿಶ್ಲೇಷಣೆ ಮಾಡಿ ಅವುಗಳ ಆಧಾರದ ಮೇಲೆ ಶಿಫಾರಸು ಕೊಡ್ತಾರೆ. ಇದಲ್ಲದೆ ಮಣ್ಣಿನ ಪರೀಕ್ಷೆಯನ್ನು ಪ್ರತಿ ಜಿಲ್ಲೆಯಲ್ಲಿರುವ ಕೃಷಿ ವಿಜ್ಞಾನ ಕೇಂದ್ರಗಳಲ್ಲಿ ಮಾಡ್ತಾರೆ. ಜೊತೆಗೆ ಜಂಟಿ ಕೃಷಿ ನಿರ್ದೇಶಕರ ಕಚೇರಿಯಲ್ಲಿರುವ ಪ್ರಯೋಗಾಲಯದಲ್ಲಿರುವ ಮಣ್ಣು ಪರೀಕ್ಷೆ ಮಾಡಿ ಅಲ್ಲೇ ರಸಗೊಬ್ಬರ ಶಿಫಾರಸು ಕೊಡುವ ಸೌಲಭ್ಯ ಸಹ ಅಲ್ಲಿ ಜಂಟಿ ಕೃಷಿ ನಿರ್ದೇಶಕರ ಕಚೇರಿಯಲ್ಲಿ. ಮತ್ತೆ ಈಗ ರೈತ ಬಾಂಧವರಿಗೆ ಈ ಮಣ್ಣು ಆರೋಗ್ಯ ಚೀಟಿಯನ್ನು ವಿತರಿಸುವಂತಹ ಕಾರ್ಯಕ್ರಮವನ್ನು ಕೂಡ ಅನುಷ್ಠಾನ ಮಾಡಲಾಗ್ತಾ ಇದೆ. ಅಲ್ಲೂ ಕೂಡ ಮಣ್ಣಿನ ಮಾದರಿಗಳನ್ನ ತೆಗೆದು ವಿಶ್ಲೇಷಣೆ ಮಾಡಿ ಅವರಿಗೆ ಶಿಫಾರಸನ್ನು ಕೊಡ್ತಾರೆ, ಜೊತೆಗೆ ಆರೋಗ್ಯ ಚೀಟಿಯನ್ನು ಕೂಡ ವಿತರಣೆ ಮಾಡ್ತಾರೆ. ಅದನ್ನು ಕೂಡ ರೈತ ಬಾಂಧವರು ಬಳಸ್ಕೋಬಹುದು. ರೈತ ಬಾಂಧವರೇ, ತಮಗೆ ಈ ಬೆಳೆ ಉತ್ಪಾದನೆಯಲ್ಲಿ ಸಸ್ಯ ಪೋಷಕಾಂಶಗಳ ಪಾತ್ರದ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿ ಬೇಕಾಯ್ತು ಅಂದ್ರೆ ಡಾಕ್ಟರ್ ಬಿ ಮಮತಾ ಅವರನ್ನ ಅವರ ಮೊಬೈಲ್ ದೂರವಾಣಿ ಸಂಖ್ಯೆಯಲ್ಲೂ ಕೂಡ ಸಂಪರ್ಕಿಸಬಹುದು. ದೂರವಾಣಿ ಸಂಖ್ಯೆ ಹೀಗಿದೆ: 9484249881. ದೂರವಾಣಿ ಸಂಖ್ಯೆಯನ್ನು ಮತ್ತೊಮ್ಮೆ ಕೇಳಿ: 9484249881. ತುಂಬಾ ಸಂತೋಷ ಡಾಕ್ಟರ್ ಮಮತಾ ಅವರೇ, ತಾವಿದುವರೆಗೂ ನಮ್ಮ ರೈತ ಬಾಂಧವರಿಗೆ ಮತ್ತು ರೈತ ಮಹಿಳೆಯರಿಗೆ ಈ ಬೆಳೆ ಉತ್ಪಾದನೆಯಲ್ಲಿ ಸಸ್ಯ ಪೋಷಕಾಂಶಗಳ ಪಾತ್ರದ ಬಗ್ಗೆ ಸಾಕಷ್ಟು ವಿವರವಾಗಿ ಮಾಹಿತಿ ಮಾಡಿಕೊಟ್ಟಿದ್ದಾರೆ. ನಿಮಗೆ ತುಂಬಾ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ ಸರ್. ಇದುವರೆಗೆ ಕೃಷಿ ಉತ್ಪಾದನೆಯಲ್ಲಿ ಪೋಷಕಾಂಶ ನಿರ್ವಹಣೆ ಕುರಿತು ಬೆಂಗಳೂರು ಕೃಷಿ ವಿಶ್ವವಿದ್ಯಾಲಯದ ಮಣ್ಣು ವಿಜ್ಞಾನ ವಿಭಾಗದಲ್ಲಿ ಸಹಾಯಕ ಪ್ರಾಧ್ಯಾಪಕರಾದ ಡಾಕ್ಟರ್ ಬಿ ಮಮತಾ ಅವರೊಂದಿಗೆ ಸಂದರ್ಶನವನ್ನು ಕೇಳಿದಿರಿ. ಕೃಷಿ ರಂಗ ಕಾರ್ಯಕ್ರಮದಲ್ಲಿ ಇನ್ನು ಮುಂದೆ ಒಂದು ಜನಪದ ಗೀತೆಯನ್ನು ಕೇಳೋಣ. ಹಾಡಿದ್ದಾರೆ ಬಿಕೆ ಸುಮಿತ್ರ ಹಾಗೂ ಸಂಗಡಿಗರು. ನವಾಲೆ ಬಂತಪ್ಪ ನವಾಲೆ, ಸೊಗೆಯ ಬಣ್ಣದ ನವಾಲೆ. ನವಾಲೆ ಬಂತಪ್ಪ ನವಾಲೆ, ಸೊಗೆಯ ಬಣ್ಣದ ನವಾಲೆ. ನವಾಲೆ ಬಂತಪ್ಪ ನವಾಲೆ, ಸೊಗೆಯ ಬಣ್ಣದ ನವಾಲೆ. ಬತ್ತವ ಮೇಯೋದು ನವಾಲೆ, ಬತ್ತದ ಹೊಟ್ಟೊಂದ ಮೇಯೋದು ನವಾಲೆ. ಬತ್ತವ ಮೇಯೋದು ನವಾಲೆ, ಬತ್ತದ ಹೊಟ್ಟೊಂದ ಮೇಯೋದು ನವಾಲೆ. ಬತ್ತವ ಕಾಯೋರು ಓಡಿಸ ಬಂದರೆ ಅತ್ತಿತ್ತ ಓಡಿತು ನವಾಲೆ. ನವಾಲೆ ಬಂತಪ್ಪ ನವಾಲೆ, ಸೊಗೆಯ ಬಣ್ಣದ ನವಾಲೆ. ನವಾಲೆ ಬಂತಪ್ಪ ನವಾಲೆ, ಸೊಗೆಯ ಬಣ್ಣದ ನವಾಲೆ. ರಾಗಿಯ ಮೇಯೋದು ನವಾಲೆ, ರಾಗಿ ಹೊಟ್ಟೊಂದ ಮೇಯೋದು ನವಾಲೆ. ರಾಗಿಯ ಮೇಯೋದು ನವಾಲೆ, ರಾಗಿ ಹೊಟ್ಟೊಂದ ಮೇಯೋದು ನವಾಲೆ. ರಾಗಿಯ ಕಾಯೋರು ಓಡಿಸ ಬಂದರೆ ರಾಗವ ಪಾಡಿತು ನವಾಲೆ. ನವಾಲೆ ಬಂತಪ್ಪ ನವಾಲೆ, ಸೊಗೆಯ ಬಣ್ಣದ ನವಾಲೆ. ನವಾಲೆ ಬಂತಪ್ಪ ನವಾಲೆ, ಸೊಗೆಯ ಬಣ್ಣದ ನವಾಲೆ. ¶¶ ಸರಸ್ವತಿ ಎರೋದು ನವ್ವಾಲೆ, ಅದು ಸಾಸಿರ ಕಣ್ಣಿನ ನವ್ವಾಲೆ. ಸರಸ್ವತಿ ಎರೋದು ನವ್ವಾಲೆ, ಅದು ಸಾಸಿರ ಕಣ್ಣಿನ ನವ್ವಾಲೆ. ಸರಸ್ವತಿ ಏರಿ ಕೊಂಡಲಿ ದಾಡಿ ಬರುವಾಗ ಜಾಗರವಾಗಿತ್ತು ನವ್ವಾಲೆ. ನವ್ವಾಲೆ ಬಂತಪ್ಪ ನವ್ವಾಲೆ, ಸೊಗೆಯ ಬಣ್ಣದ ನವ್ವಾಲೆ. ನವ್ವಾಲೆ ಬಂತಪ್ಪ ನವ್ವಾಲೆ, ಸೊಗೆಯ ಬಣ್ಣದ ನವ್ವಾಲೆ. ನವ್ವಾಲೆ ಬಂತಪ್ಪ ನವ್ವಾಲೆ, ಸೊಗೆಯ ಬಣ್ಣದ ನವ್ವಾಲೆ. ನವ್ವಾಲೆ ಬಂತಪ್ಪ ನವ್ವಾಲೆ, ಸೊಗೆಯ ಬಣ್ಣದ ನವ್ವಾಲೆ. ಇದು ಇಂದಿನ ಕೃಷಿರಂಗ ಕಾರ್ಯಕ್ರಮ. ನಾಳಿನ ಕೃಷಿರಂಗ ಕಾರ್ಯಕ್ರಮದಲ್ಲಿ ಬೇಸಿಗೆಯಲ್ಲಿ ರಾಗಿ ಬೇಸಾಯ ಕುರಿತು ರಾಮನಗರ ಜಿಲ್ಲೆಯ ಮಾಗಡಿ ತಾಲೂಕು ಚಂದುರಾಯನಹಳ್ಳಿಯ ಕೃಷಿ ವಿಜ್ಞಾನ ಕೇಂದ್ರದ ಬೇಸಾಯ ಶಾಸ್ತ್ರದ ವಿಭಾಗದ ವಿಜ್ಞಾನಿ ಡಾ ಎಂಎಸ್ ದಿನೇಶ್ ಅವರೊಂದಿಗೆ ಸಂದರ್ಶನವನ್ನು ಕೇಳಲಿದ್ದೀರಿ.